ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸಂಘಟನೆಗಳು ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕೆಎನ್ ರಮೇಶ್ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಬೆಳಗಾವಿ ನಡುವೆ ರೈಲು ಯೋಜನೆ ಅನುಷ್ಠಾನಕ್ಕೆ ರಾಜ್ಯದಿಂದ ಸೂಕ್ತ ಸಹಕಾರ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಸಚಿವ ವಿ ಸೋಮಣ್ಣ. ಕೇಂದ್ರದ ಇಶ್ರಮ್ ಯೋಜನೆ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಮ, ಸಚಿವ ಶಿವರಾಮ್ ಹೆಬ್ಬಾರ್. ಗಾಂಧಿ ಜಯಂತಿಯಂದು ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪನ್ನಗಳ ಖರೀದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ಬೇಸಾಯ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಬೇಸಾಯ ರಂಗ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಈ ಕುರಿತು ದಾಂಡೇಲಿಯ ಅಂಬೇವಾಡಿ ಜ್ಯೋತಿಬಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಅಂಬೇವಾಡಿ ಗ್ರಾಮದ ಅಂದರೆ ಪ್ರಗತಿಪರ ರೈತರಾಗಿರ್ತಕ್ಕಂಥ ಮತ್ತು ಅನೇಕ ಯೂನಿವರ್ಸಿಟಿ ಕೊಡ್ತಕ್ಕಂಥ ಯುವ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಪಡೆದಂಥ ಜ್ಯೋತಿಬಾ ಪಾಟೀಲ್ ಇದ್ದಾರೆ. ಇವರು ದಾಂಡೇಲಿ ಸಮೀಪ ಇದೆ ಅವರು ಊರು ಅಂಬೇವಾಡಿ. ಏನೆಲ್ಲ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕಬ್ಬು ಬೆಳೀತಾ ಇದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಹೈನುಗಾರಿಕೆ ಮಾಡಿದ್ದಾರೆ, ತರಕಾರಿ ಕೂಡ ಬೆಳೀತಾ ಇದ್ದಾರೆ. ಕೇಳೋಣ ಏನು ಮಾಡಿದಾರಂತೆ. ನಮಸ್ಕಾರ ಪಾಟೀಲ್. ಹಾಂ ನಮಸ್ಕಾರ. ಒಟ್ಟು ಯುವ ಶ್ರೇಷ್ಠ ಕೃಷಿಕ ಅಂತೇಳಿ ನಿಮಗೆ ಯೂನಿವರ್ಸಿಟಿಯವರು ಗುರುತಿಸಿದರು, ಏನು ಉದ್ದೇಶ, ಹೇಗೆ ಗುರುತಿಸಿರ್ಬೋದು ನಿಮ್ಮನ್ನ? ಸರ್, ಅವರು ಒಂದು ನಾಲ್ಕೈದು ಸತ ಹೊಲಕ್ಕೆ ಬಂದು ವಿಸಿಟ್ ಕೊಟ್ಟಿದ್ರು. ಮೊದಲು ನಾನೆಲ್ಲದು ಇದು ಪ್ಲಾಸ್ಟಿಕ್ ಮಲ್ಚಿಂಗ್ ಅಲ್ಲಿ ತರಕಾರಿ ಮಾಡಿದ್ದು, ಆಮೇಲೆ ಮೊದಲನೇದಾಗಿ ಸಾವಯವ ಕೃಷಿಯಲ್ಲಿ ಕೃಷಿ ಮಾಡಿದ್ದವ್ರು ನೋಡ್ಲಿಕ್ಕೆ ಬಂದಿದ್ರು ಮೊದಲನೇ ಬಾರಿ. ಅವರೆಲ್ಲ ನೋಡ್ಕೊಂಡು ಆಮೇಲೆ ಅದ ಇಲ್ಲಿ ಬೆಳೆದಿದ್ದ ಬೆಳೆಗಳನ್ನು ತಗೊಂಡು ಹೋಗಿ ತಮ್ಮ ಯೂನಿವರ್ಸಿಟಿದಲ್ಲಿ ಮತ್ತು ಲ್ಯಾಬೊರೇಟರಿದಲ್ಲಿ ಚೆಕಪ್ ಮಾಡಿ ಆಮೇಲೆ ಅವ್ರು ನೋಡಿದ್ರು ಇದು ಪ್ಯೂರ್ ಸಾವಯವ ಅಂತ ಗೊತ್ತಾದ ಕೂಡಲೇ. ಆಮೇಲೆ ನಮ್ಮದು ಶಿರ್ಸಿಯಿಂದ JD ಅವರು, ಆಮೇಲೆ KV ಕೃಷಿ ವಿಜ್ಞಾನಿಗಳು ಅವರೆಲ್ಲರೂ ಬಂದು ಭೇಟಿ ನೀಡಿ ಎಲ್ಲ ನೋಡ್ಕೊಂಡು ಆಮೇಲೆ ನಾವು ಯಾವ ರೀತಿ ಸಾವಯವನ್ನು ಪೂರೈಕೆ ಹೊಲಕ್ಕೆ ಮಾಡ್ತಾ ಇದ್ದೀವಿ ಮೊದಲು ನೋಡಿದ್ರು ಅವರು. ಆಮೇಲೆ ನಾನು ನಮಗೆ ಇದು ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಬಹಳಷ್ಟು ಸಹಾಯವನ್ನು ಮಾಡಿದ್ರು ಅವರು ಇಲಾಖೆದವರು. ಅವರ ಇಲಾಖೆ ತರದಿಂದ ನಮಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಂದ ಎರೆಹುಳು ತೊಟ್ಟಿ, ಆಮೇಲೆ ಬಯೋಡೈಜಿಸ್ಟರ್, ಆಮೇಲೆ ನಮಗೆ ಯಂತ್ರೋಪಕರಣ ತೋಟಕ್ಕೆ ತಕ್ಕಂಗೆ ಯಂತ್ರೋಪಕರಣಗಳು, ಆಮೇಲೆ ಇದು ನಮ್ದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಹನಿ ನೀರಾವರಿ, ಆಮೇಲೆ ಸ್ಪ್ರಿಂಕ್ಲರ್ ಸೆಟ್ಗಳು ಅವೆಲ್ಲ ಕೊಟ್ಟು ಇದು ಮಾಡಿದ ನಂತರ ಅದೆಲ್ಲ ತಗೊಂಡು ನಾನು ಏಕದಮ್ ಸಾವಯವದಲ್ಲಿ ಚೆನ್ನಾಗಿ ಬೆಳೆಯನ್ನು ಬೆಳೆದಿದೆ. ಯಾವುದೇ ಕೀಟನಾಶಕ ಆಗಲಿ, ಯಾವುದೇ ನಿಮ್ದು ಇದು ಗೊಬ್ಬರ ರಸಾಯನ ಗೊಬ್ಬರ ಹೋಗ್ಲಿ ಯೂಸ್ ಮಾಡಿದೆ, ಚೆನ್ನಾಗಿ ಇಳುವರಿಯನ್ನು ತೆಗೆದೆ, ಬೆಳೆನೂ ಚೆನ್ನಾಗಿ ಬಂತು. ಅದೆಲ್ಲ ನೋಡ್ಕೊಂಡವರು ಒಂದು ವರ್ಷ ನನಗೆ ಇದು ಮಾಡಿದ್ರು ಅವರು, ಪರೀಕ್ಷೆ ಮಾಡ್ದಂಗೆ ಮಾಡ್ಕೊಂಡು 2-3-4 ಸತ ವಿಸಿಟ್ ಕೊಟ್ಟು ಎಷ್ಟು ಬೆಳೆ ಯಾವ ರೀತಿ ಬೆಳೆದು ಇವ್ರು ಯಾವ ರೀತಿ ಇದು ಮಾಡ್ತಾ ಇದಾರೆ ನೋಡ್ಕೊಂಡು ಅದೇ ಎಲ್ಲ ನೋಡ್ಕೊಂಡು ಒಂದಿನ ಬಂದು ಎಷ್ಟೆಷ್ಟು ಇಳುವರಿ ಏನೇನೆಲ್ಲ ಅವರು ತಾವೇ ಆಗಿ ಸ್ವತಃ ಪರೀಕ್ಷೆ ಮಾಡಿ ಆಮೇಲೆ ಎಷ್ಟೊಂದು 50 ಜನರಲ್ಲಿ ನನಗೆ ಒಂದು ಆಯ್ಕೆ ಮಾಡಿ ಶ್ರೇಷ್ಠ ಕೃಷಿಕ ಅಂತ ಒಂದು ಪ್ರಶಸ್ತಿ 2015-16 ಸಾಲಿನಲ್ಲಿ ನನಗೆ ಕೊಟ್ಟಿದ್ರು ಅವರು. ಆಮೇಲೆ ಅದ ನಂತರ ಅವರು ನಾವು ಬೆಳೆದ ಬೆಳೆಗನ್ನು ಸ್ವತಃ ಅವ್ರು ತಗೊಂಡಿದ್ರು, ಅಕ್ಕಿ ಆಗಲಿ ತರಕಾರಿ ಆಗಲಿ ಅವರು ಸ್ವತಃ ತಿನ್ಲಿಕ್ಕೆ ಇಲ್ಲಿ ಕ್ವಿಂಟಲ್ ಗಟ್ಟಲಿಂದ ಅವರು ತಗೊಂಡು ಹೋದ್ರು ಪರೀಕ್ಷೆ ಮಾಡಿದ್ರು. ಅವರು ನಮ್ದು ಹಿರೇಮಠ ಸರ್ ಆಗಲಿ, ಈಗ ಅವರು ರಿಟೈರ್ಡ್ ಆಗಿದ್ದಾರೆ ಮೋಸ್ಟ್ಲಿ, ಹಿರೇಮಠ ಸರ್, ಆಮೇಲೆ ಇನ್ನೊಬ್ಬರು ಅಂಕೋಲಿಕರ್ ಅಂತ ಒಬ್ರು ಇದ್ರು ಅವರು. ಅವರೆಲ್ಲ ಇಲ್ಲಿಂದ ನಮ್ಮ ಹತ್ರ ಅಕ್ಕಿ ಆಗಲಿ ತರಕಾರಿ ಆಗಲಿ ಆಮೇಲೆ ನಾವು ಇದು ಹಾಕಿದ್ದೇವೆ ಏನಂದ್ರೆ ನಮ್ಮಲ್ಲಿ ಕಲ್ಲಂಗಡಿ ಹಾಕಿದ್ದೇವೆ. ಆ ಕಲ್ಲಂಗಡಿಯನ್ನು ಅವರು ಸ್ವತಃ ಫೋನ್ ಮಾಡಿದ ನಂತರ ನಾನು ಬಂದು ತಗೊಂಡು ಹೋದ್ರು ಅವರು. ಅವರು. ಈ ಸಾವಯವ ಕೃಷಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ನಾನೀಗ ನಮ್ದು ಬಿಕಾಮ್ ಮುಗಿದು ನೋಡ್ರಿ ಸರ್, ಒಂದು 4 ವರ್ಷ ಆಯ್ತು. 4 ವರ್ಷ ಆದ ನಂತರ 4-5 ವರ್ಷ ಆಯ್ತು, 5 ವರ್ಷ. ಅವಾಗಿಂದ ನಾನು ಡಿಗ್ರಿ ಮುಗಿದ ನಂತರ ಇನ್ನು ಅಗ್ರಿಕಲ್ಚರಲ್ಲಿ ಏನು ಹೋಗಿದೆ, 5 ವರ್ಷ ಆಯ್ತು. ಕ್ರಮೇಣ ನಾನು ಸಾವಯವ ಕೃಷಿನೇ ಮಾಡ್ತಾ ಇದ್ದೇನೆ. ಅದ್ರ ಮುಂಚೆ ನಮ್ಮ ತಂದೆಯವರು ಸ್ವಲ್ಪ ರಾಸಾಯನಿಕ ಬಳಸಿದ್ರು, ಯೂರಿಯಾ ಡಿ ಎ ಪಿ ಅಂತ ಗೊಬ್ಬರನ್ನು ಬಳಸಿದ್ರು. ನಾನು ಆಮೇಲೆ ನಾನೇನ್ ಮಾಡಿದೆ, ಇದೆಲ್ಲ ಸಾವಯವ ಟಿ ವಿ ನಾನು ಕೃಷಿ ದರ್ಶನ ಡೈಲಿ ನೋಡ್ತಿದ್ದೆ ಚಂದನ ಟಿ ವಿಯಲ್ಲಿ. ನೋಡ್ಕೊಂಡು ನೋಡ್ಕೊಂಡು ಒಂದ್ಸ ಸಾವಯವ ಮಾಡಿ ನೋಡುವ ಅಂತೇಳಿ ನಾನು ಸ್ವತಃ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಭೇಟಿ ಮಾಡಿಸಿ ಅದ ಸಾವಯವ ಮತ್ತೆ ಏನೇನು ನಮ್ದು ಬಿಟ್ಟು ಮತ್ತೆ ಏನೇನು ಬೇಕಾಗುತ್ತೆ ಅಂತೇಳಿ ಬಯೋಡೈಸ್ಟರ್ ಅದನ್ನು ಬಳಸ್ಕೊಂಡು ಆಕಳು ನಮ್ದು ಒಂದು 50-60 ಆಕಳ ಇದ್ದು ಆ ಆಕಳ ಗಂಜಲ ಸಗಣಿ ಎಲ್ಲ ಹಂಗೆ ವೇಸ್ಟ್ ಆಗ್ತಾ ಇತ್ತು. ನಾವೇನ್ ಮಾಡಿದ್ವಿ, ಬಯೋಡೈಸ್ಟರ್ ಕಟ್ಕೊಂಡು ಅದ್ರದ್ದು ಅಲ್ಲಿ ಇದು ಇದು ಮಾಡ್ಕೊಂಡು ಶೇಖರಣೆ ಮಾಡ್ಕೊಂಡು ಅದ್ರದ್ದು ಸಗಣಿ ಮತ್ತು ಜೀವಾಮೃತ ರೆಡಿ ಆಗೋದು ಎಲ್ಲ ಅದ್ರಲ್ಲಿಂದಾನೆ ಎಲ್ಲ ಸ್ಪ್ರೇ ಬೆಂಕಿ ರೋಗಕ್ಕಾಗ್ಲಿ ಬಿಳಿ ಚುಕ್ಕೆ ರೋಗಕ್ಕಾಗ್ಲಿ ನಮ್ಮ ಮಾವಿನ ತೋಟಕ್ಕಾಗ್ಲಿ ಎಲ್ಲದಕ್ಕೂ ಒಟ್ಟು ಅದು ಜೀವಾಮೃತನೇ ಸ್ಪ್ರೇ ಮಾಡೋದು 2-3 ಸತ. ಆ ಸ್ಪ್ರೇ ಮಾಡೋದ್ರಿಂದ ಅದಕ್ಕೆ ಕೀಟ ನಿರ್ವಹಣೆ ಆಗ್ಲಿ, ನಿಮ್ಗೆ ಇಳುವರಿ ಚೆನ್ನಾಗಿ ಬರೋದು, ಆಮೇಲೆ ಭೂಮಿ ಫಲವತ್ತಾಗೋದು, ಅದೇ ಆಮೇಲೆ ಸ್ಟೋರೇಜ್ ಅದ ಗೊಬ್ಬರವನ್ನು ವರ್ಷಕ್ಕೆ 1-2 ಸತ ಹೊಡೆದ್ ಬಿಡೋದು, ಮಳೆಗಾಲದಲ್ಲಿ 1 ಸತ, ಬೇಸಿಗೆಗಾಲದಲ್ಲಿ 1 ಸತ ಹೊಲಕ್ಕೆ ಅದೆಲ್ಲ. ಮತ್ತು ನಮ್ದು ಜಂಗಲ್ ಅಲ್ಲಿ ತಪ್ಪಲಾಗಿಪ್ಲ ಏನಾದ್ರು ಕೊಡ್ತಿದ್ದೆ ಎಲ್ಲಾದ್ರೂ ಒಂದು ಶೇಖರ ಆಗಿದೆ ಅವರು ಇದೇ ಹೊಡೆದಿರ್ತದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಟ್ರೆಂಚ್ ಅಥವಾ ಏನಾದ್ರು ಅದ್ರಗ್ ಬಿದ್ದಿದ್ದೆಲ್ಲ ಟ್ರ್ಯಾಕ್ಟರ್ನಿಂದ ಜಮಾ ಮಾಡ್ತಂದು ಎಲ್ಲ ಹೊಲಕ್ಕೆ ಹಾಕ್ಬಿಡೋದು, ಅದು ಮಲ್ಚಿಂಗ್ ಆಗಿ ಫುಲ್ ಅದೇ ಗೊಬ್ಬರ ಹಾಕ್ಬಿಡೋದು. ಮತ್ತೆ ನಾವು ಹಂಗೆ ಬೇರೆ ಗೊಬ್ಬರ ಇನ್ನೂ ಮಟ್ಟ ಈಗ 8 ವರ್ಷ ಆಯ್ತು ನಮ್ಮ ಹೊಲದಲ್ಲಿ ಯೂರಿಯಾ ಡಿ ಎ ಪಿ ಅಂತ ಹೆಸರು ಹಾಕಿದ್ದಿಲ್ಲ ಹೊಲಕ್ಕೆ. ಕಬ್ಬಿಗಾಗ್ಲಿ ನಮ್ದು ತರಕಾರಿಗಾಗ್ಲಿ ಭತ್ತಕ್ಕಾಗ್ಲಿ ಗೋವಿನ ಜೋಳ ಬೆಳೆದಿದೆ, ಮತ್ತು ಬಟಾಟಿ ಭೂಮಿಯಲ್ಲಿ ಬಟಾಟಿ ಚೆನ್ನಾಗಿ ಬೆಳೆದಿದ್ದೇವೆ, ಇಲ್ಲಿ ಉಳ್ಳಾಗಡ್ಡಿನೂ ಬೆಳೆದಿದ್ದೇವೆ, ಆಮೇಲೆ ನಿಮ್ದು ತರಕಾರಿಯಲ್ಲಿ ಯಾವುದೂ ಬಿಡ್ಲಿಲ್ಲ, ಎಲ್ಲ ಮಾಡಿದ್ದೇವೆ. ಆಮೇಲೆ ನಮ್ದು ಈಗ ಟೆಫ್ ಅಂತೇಳಿ ಒಂದು ತಿಂಗಳಿನ ಕಡೆ ಒಂದು ಟ್ರೈನಿಂಗ್ ಒಯ್ದಿದ್ರು ಇವರು ನಮ್ದು ಕೃಷಿ ಇಲಾಖೆ ಡಿಪಾರ್ಟ್ಮೆಂಟ್ ಇಂದ. ಆ ಟೆಫ್ ತಂದು ಈಗ ಹಾಕಿದ್ದೇವೆ, ಈಗ ಒಂದು 10 ದಿನದಲ್ಲಿ ಚಲೋ ಬೆಳೆ ಬಂದಿದೆ. ಇದು ಡೆಮೋ ಅಂತ ಕೊಟ್ಟಿದ್ದಾರೆ ಅವರು. ಈಗ ಅದು ನಾನು ಸಸಿ ಮಡಿ ಒಗೆದಿದ್ದೇನೆ, ಅದು ನಾಟಿ ಮಾಡಬೇಕು. ಆಮೇಲೆ ಉಳಿದ ಇದು ನಮ್ದು ಮಾವು ಅಡಿಕೆ ಸ್ವಲ್ಪ ಇದೆ ಗಿಡಗಳು, ಮಾವು ಬಾಳಿದೆ, ಮಾವು ತೆಂಗು ಚಿಕ್ಕು ಅವೆಲ್ಲ ಸಾವಯವದಲ್ಲಿ ಮಾಡ್ತೇವೆ. ಇಲ್ಲಿ ಎಲ್ಲ ಜನ ಬಂದು ಇಲ್ಲಿ ಲೋಕಲ್ ಜನ ಬಂದು ತಗೊಂಡು ಹೋಗ್ತಾ ಇರ್ತಾರೆ, ಮಾವು ಆಗ್ಲಿ ಚಿಕ್ಕು ಆಗ್ಲಿ ಇಲ್ಲಿಂದ ಇಲ್ಲೇ ಜನ. ಒಟ್ಟು ನಾವು ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಸಮೀಪ ಇದೆ, ಆದ್ರೆ ಹೆಚ್ಚಾಗಿ ಇಲ್ಲಿ ಜನ ಬಂದು ಬಾಳ ಒಯ್ಯೋರು ಬಹಳ ಜನ. ಒಟ್ಟು 8 ಎಕರೆ ಇದೆ? ಒಟ್ಟು ನಮ್ದು 8 ಎಕರೆ ಭೂಮಿ ಇದೆ. ಒಂದು ಟೋಟಲ್ 10 ಎಕರೆ ಇದೆ, 8 ಎಕರೆ ಖಾತೆ ಇದೆ, 1-2 ಎಕರೆ ಹಿಂಗ ಅತಿಕ್ರಮ ಇದೆ. ಅದು ಮೊದ್ಲಿಂದ ಸ್ವಲ್ಪ ಮಾಡ್ಕೊಂಡು. ಟಫ್ ಅಂದ್ರಲ್ಲ ಏನದು ಬೆಳೆ? ಟಫ್ ಅಂದ್ರೆ ಇದೊಂದು ಹೊರದೇಶೀಯ ಬೆಳೆ, ಇದು ಅದಕ್ಕೆ ಡಿಮಾಂಡ್ ಬಹಳ ಇದೆ. ಒಂದು ರಾಗಿ ಟೈಪ್ ಅಲ್ಲಿ ಅದೊಂದು ರಾಗಿ ಸಜ್ಜೆ ಹಂಗಿದೆ, ಅದೇ ಟೈಪ್ ಅಲ್ಲಿ ಇದು ಬೆಳೆ. ಇದೇನಾಗ್ತದೆ, ಇದು ಏನು ನಮ್ಗೆ ಮೊನ್ನೆ ಟ್ರೈನಿಂಗ್ ಹೋಯ್ದು ಈ ಬೆಳೆ ರೈತರಿಗೆ ಚಲೋ ವರ್ಷಕ್ಕೆ 4 ಇಳುವರಿ ಕೊಡ್ತದೆ, ಮತ್ತು 3 ತಿಂಗಳು ಬೆಳೆ ಬರೆ, 2.5-3 ತಿಂಗಳು ಬೆಳೆ. ಕೆಜಿಗೆ 500 ರೂಪಾಯಿಂದ 600 ರೂಪಾಯಿ ಇದೆ ಅಂತ ಅದಕ್ಕೆ. ಅದು 1 ಎಕರೆಗೆ 2 ಕ್ವಿಂಟಲ್ ನಿಂದ 2.5 ಕ್ವಿಂಟಲ್ ಇಳುವರಿ ತೆಗಿಬಹುದು 2.5 ತಿಂಗಳಲ್ಲಿ. ಮತ್ತು ಇದು ಅವರೇ ಒಂದು ಕದಂಬ ಅಂತ ಇನ್ಸ್ಟಿಟ್ಯೂಟ್ ಇದೆ ಶಿರ್ಸಿ, ಅವರೇ ಒಯ್ತಾರಂತದ್ದು. ನಾವು ಅವರೇ ಬೀಜ ಕೊಟ್ಟು ಅವರೇ ತಗೋತಾರೆ. 1 ಕ್ವಿಂಟಲ್ಗೆ 50-60 ಸಾವಿರ ರೂಪಾಯಿ ಮಟ್ಟ ತಗೊಂಡು ಹೋಗ್ತಾರೆ, 1-2.5 ತಿಂಗಳು. ಅದು ಒಂದು ಡೆಮೋ ಸ್ವಲ್ಪ ನಮಗೆ ಕೊಟ್ಟಿದ್ದಾರೆ. ಅದು ಸಕ್ಸಸ್ ಆಯ್ತಂದ್ರೆ ಎಲ್ಲರಿಗೂ ಅದು ಮಾಡೋ ವಿಚಾರ ಅದರಿದೆ ಇಲ್ಲಿ. ಅದು ಒಂದು ಹುಲ್ಲಿನ ಟೈಪ್ ಬರ್ತದೆ ಜಾತಿಯಲ್ಲಿ, ರಾಗಿ ಟೈಪ್ ಅಲ್ಲಿ ಒಂದು ಬರ್ತದೆ. ಅದಕ್ಕೆ ಯಾವ ವಾತಾವರಣದಲ್ಲೂ ಬರ್ತದೆ ಅಂತದ್ದು, ಅದಕ್ಕೆ ರೋಗ ಕಡಿಮೆ. ಅದಕ್ಕೆ ಸ್ವಲ್ಪ ಹಕ್ಕಿಗಳ ಕಾಟ, ಅದು ಸ್ವಲ್ಪ ನಾವು ನೋಡ್ಕೊಂಡ್ರೆ ಇಳುವರಿ ಚಲೋ ತಕ್ಕೋಬಹುದು. ನಾವು ಎದಕ್ಕೆ ಉಪಯೋಗಿಸ್ತಾರೆ ಅದನ್ನ? ಅದನ್ನು ಎಲ್ಲಾ ಟೈಪ್ ಅಲ್ಲಿ ಯೂಸ್ ಮಾಡ್ತಾರೆ ಸರ್. ನಮಗೆ ತೋರಿಸಿದ್ರೆ ಅವ್ರು ಕೇಕ್ ಆಗಲಿ, ನಿಮ್ದು ರೊಟ್ಟಿ, ಆಮೇಲೆ ಇದು ಬಿಸ್ಕೆಟು, ಮತ್ತು ಅದು ಸಣ್ಣ ಹುಡುಗರಿಗೆ ಅದು ಪ್ಯಾಕೆಟ್ ಎಲ್ಲ ಬರ್ತಾವಲ್ಲ ಈಗೆಲ್ಲ ಹುಡುಗರಿಗೆಲ್ಲ ತಿನ್ನ ಅಂತವೆಲ್ಲ ಫುಡ್, ಒಟ್ಟು ಫುಡ್ ಅಲ್ಲಾಗ್ಲಿ ರೊಟ್ಟಿ ತಿಂಡಿ ಎಲ್ಲ ಬಹಳಷ್ಟು ಅಂದ್ರೆ ನಮ್ದು 100ಕ್ಕಿಂತ ಹೆಚ್ಚು ಐಟಮ್ ಅಲ್ಲಿ ಅದು ಯೂಸ್ ಮಾಡ್ತಾರಂತೆ. ಅದಕ್ಕೆ ಅದಕ್ಕೆ ಅಷ್ಟು ಬೆಲೆ, ಅಂತಾರಾಷ್ಟ್ರೀಯ ಮಾರ್ಕೆಟ್ ಇದೆ ಅಂತ ಅದಕ್ಕೆ. ಅಂದ್ರೆ ಇಲ್ಲಿಂದ ಹಾಲೆಂಡ್, US ಎಲ್ಲ ಆಮದು ಮಾಡ್ಕೋತಾರಂತೆ ಅಷ್ಟು. ಅಂದ್ರೆ ಅದರಲ್ಲಿ ನಮ್ ರಾಗಿಕ್ಕಿಂತನೂ ಹೆಚ್ಚು ಅದರಲ್ಲಿ ಪ್ರೋಟೀನ್ ಅಂಶ ಇದೆ, ಕೊಲೆಸ್ಟ್ರಾಲ್ ಅಂಶ ಕಡಿಮೆ, ಟೋಟಲ್ ಕಡಿಮೆ ಕೊಲೆಸ್ಟ್ರಾಲ್ ಕಡಿಮೆ, ಮತ್ತು ನಿಮ್ದು ಪ್ರೋಟೀನು ಆಮೇಲೆ ಕ್ಯಾಲ್ಸಿಯಂ ಎಲ್ಲ ಇದೆ ಅದ್ರೊಳಗೆ. ಅಂದ್ರೆ ಪೋಷಕಾಂಶಗಳು ಜಾಸ್ತಿ ಇದೆ ಅದ್ರ ಸಲುವಾಗಿ. ಅದು ಈಗ ಹೊಸದಾಗಿ ಇದು ಮಾಡಿದ್ದು ಬೆಳೆ, ಮಡಿ ಮಾಡಿ ಆನಂತರ ಮಡಿ ಅದು ನಾಟಿ ಮಾಡಬಹುದು, ಎರಚಬಹುದು, ಆಮೇಲೆ ಸಾಲು ಬಿತ್ತನೆ ಮಾಡಬಹುದು. ಬಹಳಷ್ಟು ಅಂದ್ರೆ ನಾಟಿ ಪದ್ಧತಿ ಬಹಳ ಒಳ್ಳೇದು, ಯಾಕಂದ್ರೆ ಬೀಜ ಬಹಳ ಕಡಿಮೆ ಆಗ್ತದೆ. 1 ಎಕರೆಗೆ ಬರೀ 40-50 ಗ್ರಾಂ ಬೀಜ ಅಷ್ಟನ್ನ ಹಿಂಗ್ ಮಡಿ ಮಾಡಿ ಅದು ನಾಟಿ ಮಾಡಿದ್ರೆ ಬಹಳ ಉತ್ತಮ. ಇಲ್ಲಾಂದ್ರೆ ಎರಚಿದ್ರೆ ಉಸುಕಿನಲ್ಲಿ ಮಿಕ್ಸ್ ಮಾಡಿ ಎರಚಬೇಕು ಅದಕ್ಕೆ. ಇಲ್ಲಾಂದ್ರೆ ಏನಾಗ್ತದೆ, ಬೀಜ ಇಷ್ಟು ಸಣ್ಣ ಇರ್ತದೆ, ಬಹಳ ಸೂಕ್ಷ್ಮ ಬೀಜ ಅದೆಲ್ಲ ಹಿಂಗೆ ಏಕದಮ್ ಬಹಳ ಬಹಳ ಬಿದ್ದು ಬಿಡ್ತದೆ. ಬಿತ್ತನೆ ನಾಟಿ ಮಾಡ್ಲಿಕ್ಕೆ 50 ಗ್ರಾಂ ಸಾಕು, ಎರಚಲಿಕ್ಕೆ 1 ಕೆಜಿ ಬೇಕು ಹಂಗೆ ಅಷ್ಟು. ಈಗ ನೀರು ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ, ನೀರಾವರಿ ಹೇಗಿಲ್ಲ? ಸರ್, ನಮ್ಮಲ್ಲಿ ನೀರು ಅಂದ್ರೆ ನಮ್ ಬೋರ್ವೆಲ್ ಇದೆ, ಹಳ್ಳನೂ ಇದೆ, ಪಂಪ್ ಸೆಟ್ ಕುಣಿಸಿದ್ದೇವೆ 5 HP. ನೀರಿಗೇನ್ ಕಡಿಮೆ, ನೀರು ನಾವು ಒಂದು ಕಾಲುವೆ ಮುಖಾಂತರ ಕೊಡ್ತೇವೆ, ಡ್ರಿಪ್ ಮುಖಾಂತರ ಕೊಡ್ತಾ ಇದ್ದೇವೆ, ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ತಾ ಇದ್ದೇವೆ. ಯಾವ್ಯಾವ ಬೆಳೆಗೆ ಹಂಗಿದೆ ಆ ಟೈಪ್ ಅಲ್ಲಿ ಕೊಡ್ತಾ ಇದ್ದೇವೆ. ಅಂದ್ರೆ ನಮ್ ತರಕಾರಿ ಬೆಳೆಗೆ ನಮ್ಮಲ್ಲಿ ಕಸು ಬಾಳ, ಭೂಮಿಗೆ ಕಸ ಬಾಳ ಅಂದ್ರೆ ಬಾಳ ಕಸ. ಅದಕ್ಕೆ ನಿಯಂತ್ರಣ ಮಾಡ್ಲಿಕ್ಕೆ ನಾನು ಈ ವರ್ಷ ಫಸ್ಟ್ ನಮ್ಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಲ್ಚಿಂಗ್ ಪೇಪರ್ ಅನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಒಂದು ನೋಡ್ಲಿಕ್ಕೆ ಅಂತೇಳಿ 1 ಹೆಕ್ಟರ್ ಕೊಟ್ಟಿದ್ದಾರೆ. 1 ಹೆಕ್ಟರ್ ನಲ್ಲಿ ತರಕಾರಿ ಮಾಡಿದ್ರೆ ಸಕ್ಸಸ್ ಆಗಿದೆ ನಮ್ಗೆ. ಈಗ ಸದ್ಯ ನೋಡಿದೆ ಅದು ಮಲ್ಚಿಂಗ್ ನಲ್ಲಿ ನಮ್ ಕಸ ಕಡಿಮೆ ಬಂದು ಇಳುವರಿ ಚಲೋ ಬರ್ತಾ ಇದೆ. ಕಸ ಬರಂಗಿಲ್ಲ, ಪೂರಾ ತಾಕತ್ ಏನಿದೆ ಅದು ಪೂರಾ ಇದಕ್ಕೆ ಸಿಗ್ತದೆ. ತರಕಾರಿ ಬೆಳೆಗೆ ಏನಿದೆ ಅದು ಗಿಡಗಳಿಗೆ ಸಿಗ್ತದಲ್ಲ, ಚಲೋ ಬಂದಿದೆ ಈ ವರ್ಷ ನಮ್ದು. ಅದಕ್ಕೆ ನಾವು ಡ್ರಿಪ್ ಮುಖಾಂತರ ಮಾಡಿದ್ದೇವೆ ಇನ್ಲೈನ್. ಆಮೇಲೆ ಕಬ್ಬಿಗೆ ಕಾಲುವೆ ಮುಖಾಂತರ ಬಿಟ್ಟಿದ್ದೇವೆ. ಭತ್ತಕ್ಕೆ ಡೈರೆಕ್ಟ್ ನಾವು ನಾಟಿ ಪದ್ಧತಿ, ಅದು ನಾವು ಪಂಪ್ ಸೆಟ್ ಡೈರೆಕ್ಟ್ ಪೈಪ್ ಲೈನ್ದಾನೆ ಬಿಡ್ತೇವೆ. ಆಮೇಲೆ ನಾವು ಕಬ್ಬು ಸ್ವಲ್ಪ ದೊಡ್ಡದಾದ ನಂತರ ಕಾಲುವೆ ಮುಖಾಂತರ ಬಿಡೋದ್ರೆ ಸ್ಪ್ರಿಂಕ್ಲರ್ ಮುಖಾಂತರ ಬಿಡ್ತೇವೆ. ಆಮೇಲೆ ಮಾವಿನ ತೋಟಕ್ಕೆಲ್ಲ ಸ್ಪ್ರಿಂಕ್ಲರ್ ಜೆಟ್ ಮುಖಾಂತರ ಬಿಡ್ತೇವೆ, ಸ್ವಲ್ಪ ಕಾಲುವೆ ಮುಖಾಂತರ ಬಿಡ್ತೇವೆ. ಮೂರು ಪದ್ಧತಿಯಲ್ಲಿ ನಾವು ಅಳವಡಿಸ್ಕೊಂಡೇವೆ. ಫಿಲ್ಟರ್, ಹೈಡ್ರೋಲಿಕ್ ಫಿಲ್ಟರ್, ಆಮೇಲೆ ಇದೆಲ್ಲ ಕುಣಿಸಿದ್ದೇವೆ ನಾವು. ಅಂದ್ರೆ ಡ್ರಿಪ್ ಎಲ್ಲ ಇದಾಗ್ಬಾರ್ದು ಅಂತೇಳಿ, ಚಲೋ ನೀರಾವರಿ ಹರಿಬೇಕಂತೇಳಿ ಎಲ್ಲ ಅಳವಡಿಸ್ಕೊಂಡೇವೆ. ಈ ಬಹುವಾರ್ಷಿಕ ಮಾವಿಗೆ ನೀರು ಬೇಕಾ? ಹೌದು ಸರ್, ಬೇಕು. ಯಾಕಂದ್ರೆ ಉತ್ತಮ ಇಳುವರಿ ಮತ್ತು ನಮಗೊಂದು ನಾವು ಬೆಳೆದ ಬೆಳೆಗೆ ಸರಿಯಾದ ನಮಗೆ ಫಲ ಕೊಡಬೇಕಂದ್ರೆ ಅದಕ್ಕೆ ವರ್ಷಕ್ಕೆ ಒಂದು, ಮಳೆಗಾಲದಂತೂ ಇಲ್ಲ, ಬೇಸಿಗೆಯಲ್ಲಿ ಒಂದು 3 ಸುತ್ತ ಆದರೂ ನೀರು ಹಾಯಿಸಬೇಕು. ಒಂದು 6 ತಿಂಗಳಲ್ಲಿ 1-2 ತಿಂಗಳಿಗೊಮ್ಮೆ ಆದರೂ ಚಲೋ ಆಗಿ ನೀರು ಅದಕ್ಕೆ ಕೊಡಬೇಕು. ಒಂದು ಇದು ಮಡಿ ಹಿಂಗೆ ಇದು ಮಾಡ್ಕೊಂಡು ಅದಕ್ಕೆ ನೀರಲ್ಲಿ ಹಿಂಗು ಹಂಗೆ ತುಂಬ್ತಾ ಇರಬೇಕು ಒಂದು ತಿಂಗಳಿಗೆ 1 ಸುತ್ತ ಆದ್ರೂ. ಅಂದರೆ ಮಾವು ಸೈಜಲ್ಲಿ ಮತ್ತು ಇಳುವರಿಯಲ್ಲಿ ಚಲೋ ಬರ್ತದೆ, ಇಲ್ಲಾಂದ್ರೆ ಸ್ವಲ್ಪ ಇಳುವರಿಯಲ್ಲಿ ಕುಂಠಿತ ಆಗ್ತದೆ. ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ ಕುಂಠಿತ ಆಗ್ತದೆ. ಹೂ ಬಿಡೋಕ್ಕಿಂತ ಮುಂಚೆ ಕೊಡಬಾರ್ದು? ಹೂ ಬಿಡೋಕ್ಕಿಂತ ಮುಂಚೆ ಅಂದ್ರೆ ಸರ್ ಮಿನಿಮಮ್ 1 ತಿಂಗಳ ಮೊದಲೇ ಕೊಟ್ಟಿದ್ರೆ ನಡೀತದೆ. ಅಂದ್ರೆ ಅದು ನೀರಿನ ಅದೇ ನೆಲದೊಳಗೆ ತೇವಾಂಶ ಇರ್ತದೆ, ಜಕ್ಕೋತದೆ. ಆದ್ರೆ ಒಂದ್ಸತ ಕೊಡ್ಬೇಕು, 1 ತಿಂಗಳ ಮುಂಚೆ ಕೊಟ್ಟು ಮತ್ತೆ ಆಮೇಲೆ ಹೂ ಬಿಡೋಕ್ಕಿಂತ ಮುಂಚೆ 1 ಸತ. ನನ್ನ ಅಂದಾಜ ಪ್ರಶ್ನೆ ಜೀವಾಮೃತದಲ್ಲಿ ಅಥವಾ ಜೀವಾಮೃತ ಇಲ್ಲ ಅಂದ್ರೆ ಏನಂದ್ರೆ ಬೇವಿನ ಎಣ್ಣೆ ಕೊಡ್ತಾರೆ ಅವರು. ಆ ಬೇವಿನ ಎಣ್ಣೆ ಚಲೋ ಆಗಿ ಸ್ವಲ್ಪ ಹೊಡೆದ್ರು ನಡೀತದೆ. ಅದಂದ್ರೆ ಜೀರಿಗೆ ಹುಳ ಅಂತ ಒಂದಿರ್ತದೆ, ಆ ಹುಳಕ್ಕೆ ಬಹಳ ಅದು ಹುಳ, ಅದು ಕುಡಿ ಬಿಡೋ ಹೂ ಬಿಡೋಕಿಂತ ಮೊದಲೇ ತಿಂತಾ ಇರ್ತದೆ ಮಾವಿನ ಇದು. ಅದಕ್ಕೆ ಸ್ವಲ್ಪ ಹೊಡಿಬೇಕು, ಇದ್ರ ಜೀವಾಮೃತ ಇದ್ರೆ ಮತ್ತೆ ಬಹಳ ಒಳ್ಳೇದು. ಒಂದ್ ರೌಂಡ್ ಅದು ಹೊಡ್ಕೊಂಡು ಆಮೇಲೆ ಹೂ ಬಿಟ್ಟ ನಂತರ ಕಾಯಿ ಹಿಡಿಯೋ ಟೈಮಲ್ಲಿ ಒಂದು ಪ್ರೋಟೀನ್ ಯಾವ್ದಾದ್ರು ಒಂದು ಟೈಪ್ ಅಲ್ಲಿ ಜೀವಾಮೃತ ಹೊಡೆದ್ರು ನಡೀತದಿಲ್ಲ ಅಂದ್ರೆ ಸ್ವಲ್ಪ ಪ್ರೋಟೀನ್ ಇದು ಇದು ಲಿಕ್ವಿಡ್ ಸಿಗ್ತದೆ ಇವತ್ತಲ್ಲಿ ಎಲ್ಲ ಆರ್ಗಾನಿಕ್ ಅಲ್ಲಿ, ಆ ಲಿಕ್ವಿಡ್ ಅಲ್ಲಿ ಹೊಡೆದ್ರೆ ಕಾಯಿ ಚಲೋ ಹೊಡಿತದೆ. ಆಕಳ ಗಂಜಲು ಕೂಡ ಸರಿಯಾಗಿ ಫಿಲ್ಟರ್ ಮಾಡಿ ಹೊಡಿತಾರೆ? ಹೌದೌದು ಸರ್, ನಾವು ಬಯೋಡೈಸ್ಟರ್ ಅಲ್ಲಿ ಸ್ಟೋರ್ ಮಾಡಿ ಅದಕ್ಕೆ ಸ್ಟೋರ್ ಆಗಿದ್ದಲ್ಲಿ 50% ನೀರನ್ನು ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ನಾವು ಫುಟ್ಬಾಲ್ ಮುಖಾಂತರ ಜಾಲಿ ಕುಣಿಸಿ ಅದಕ್ಕೆ ಇದು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡೇ ಅದು ಲಿಫ್ಟ್ ಮಾಡ್ಕೊಂಡು ಆಮೇಲೆ ಸ್ಪ್ರೇ ಮಾಡ್ತೇವೆ, ಪವರ್ ಸ್ಪ್ರೇಯರ್ ಪಂಪ್ ಇಂದ ಸ್ಪ್ರೇ ಮಾಡ್ತೇವೆ ನಾವು. ಈ ಮಲ್ಚಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮಲ್ಚಿಂಗ್, ಪ್ಲಾಸ್ಟಿಕ್ ಮಲ್ಚಿಂಗ್, ಏನ್ ಅನುಕೂಲ ಆಯ್ತು ಅದರಿಂದ? ಬಹಳ ಅನುಕೂಲ ಇದೆ ಸರ್. ಅಂದ್ರೆ ನಾವೇನು ಕಳೆ ತೆಗಿಲಿಕ್ಕೆ ಲೇಬರ್ ಹಚ್ಚು ಪೇಮೆಂಟ್ ಕೊಟ್ಟು ಎಲ್ಲ ಇದು ಮಾಡ್ತೀವಿ, ಆಮೇಲೆ ನೀರು ಹಚ್ಚಲಿಕ್ಕಾಗಲಿ ಇದು ಹಚ್ಚಲಿಕ್ಕಲಿ, ಅವಾಗ ನಾವು ಕಾಲುವೆ ಮುಖಾಂತರ ಹಚ್ತಿದ್ದೇವೆ. ಅವಾಗ ನೀರು ಹಚ್ಚಲಿಕ್ಕೇನು ಒಂದು ಆಳ ಬೇಕಾಗಿತ್ತು, ಕಳೆ ತೆಗಿಲಿಕ್ಕೆ ಆಳ ಬೇಕು, ಅದ್ರ ನಂತರ ನಿಮಗೆ ಗೊಬ್ಬರ ಏನಾದರೂ ಹಾಕ್ಲಿಕ್ಕಾಗಲಿ ಅದಕ್ಕೆ ಏನಾದರೂ ಅದಕ್ಕೆಲ್ಲ ಆಳ ಬೇಕಾಗಿತ್ತು, ಅಲ್ಲ ಖರ್ಚು ಅಲ್ಲೇ ಬರ್ತಿತ್ತು. ಈಗ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದ ನಂತರ ಡ್ರಿಪ್ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದ ನಂತರ ಇದು ಯಾವುದೇ ಖರ್ಚು ಬರಂಗಿಲ್ಲ ಇದಕ್ಕೆ. ಏನ ನಾವು ಸಸಿ ಮಡಿ ಹಚ್ಚುವಾಗೆ ಆಮೇಲೆ ಸಸಿ ಏನಾದರೂ ನಾವು ಏನಾದರೂ ಸ್ವಲ್ಪ ಅದಕ್ಕೆ ಇದು ಇದು ಮಾಡುವಾಗ ಏನಾದರೂ ಫಲ ತೆಗೆಯುವಾಗೆಲ್ಲ ಏನು ತೆಗೆಯುವಾಗ ಏನಾದರೂ ಸ್ವಲ್ಪ ಏನಾದರೂ ಅದ್ರ ನೋಡ್ಕೊಂತದೆ ಅಷ್ಟೇ ಇದ್ರೆ ಸಾಕು, ಅದಕ್ಕೆ ಆಳ ಬೇಕಂತಿಲ್ಲ. ಆಮೇಲೆ ಅಂದರೆ ಮಡಿ ನಮ್ದು ಮೊದಲೇ ಹಿಂಗೆ ಏರು ಮಡಿ ಇರ್ತದೆ, ಅದಕ್ಕೆಲ್ಲ ನಾವು ಡೈರೆಕ್ಟ್ ಬಿಡ್ತೇವೆ, ಅದು ಗೊಬ್ಬರನು ಡ್ರಿಪ್ನಲ್ಲಿ ಬಿಡ್ತೇವೆ, ಅದಕ್ಕೆ ಜೀವಸ ಇದು ಜೀವಾಮೃತ ಅದಕ್ಕೆ ಗೊಬ್ಬರನು ಸಿಗ್ತಾ ಇರ್ತದೆ, ಇದು ಸಿಗ್ತದೆ. ನಾವು ಮತ್ತೆ ಬೇರೆ ಗೊಬ್ಬರ ಯಾವುದು ಹಾಕಂಗಿಲ್ಲ, ತರಕಾರಿ ಇರಲಿ ಯಾವ್ದು ಯೂರಿಯಾ ಡಿಎಪಿ ಯೂಸ್ ಮಾಡಂಗೇ ಇಲ್ಲ ನಾವು. ಏನಿದ್ರು ನಮ್ದು ಬಯೋಡೈಸ್ಟರ್ ಅಲ್ಲಿ ಇರೋ ಸ್ಟೋರೇಜ್ ನೀರು ಮತ್ತು ಅದೇ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅನ್ನೋದು, ಅದು ಬಹಳಷ್ಟು ಬಹಳ ಪವರ್ ಅದಕ್ಕೆ. ಅಂದ್ರೆ ಈ ತೇವಾಂಶ ಆರಿ ಹೋಗುದು ಒಣಗುದು ಅದು ಕೂಡ ನಿಂತು ಹೋಗುತ್ತೆ? ಹಾ, ಅದು ನಿಂತು ಹೋಗುತ್ತೆ. ನೀರು ನಮ್ಮ ಪೂರೈಕೆ ಬಹಳ ಕಡಿಮೆ ಆಗುತ್ತೆ. ನಮಗೆ 1-4 ದಿನಕ್ಕೆ 1 ಸಲ ನೀರು ಬಿಟ್ಟರು ತರಕಾರಿಗೆ ಅಡ್ಡಿಲ್ಲ ಅನ್ಸ್ಬೋದು ನನಗೆ, ಅಷ್ಟು ತೇವಾಂಶ ಇರ್ತದೆ. ಈಗ ನಾನು 4-5 ದಿನಕ್ಕೆ 1 ಸತ ನೀರು ಬಿಡ್ತಾ ಇದ್ದೇನೆ. ಒಂದು 4-5 ಬಹಳ ಅಂದ್ರೆ 6 ದಿನನೂ ಹೋದ್ ಒಂದು ವೀಕ್ ಅಂದ್ರೆ ಸ್ವಲ್ಪ ಸ್ವಲ್ಪ ಬಹಳ ಬಿಟ್ರೆ ಅಂತರೂ 1-15 ದಿನ ಬಿಡೋ ಜರುತ್ತೆ ಇಲ್ಲ. ಹಂಗ ನಮಗೆ ಬೇಕಂದ್ರೆ ಅಲ್ಲಿ ಒಂದು ಲಿಮಿಟ್ ಪ್ರಕಾರ ಅಂದ್ರೆ ಒಂದು ವಾರಕ್ಕೆ 1 ಸತ ಬಿಡ್ಬೋದು. ಎಷ್ಟು ಬೇಕಾಗುತ್ತೆ 1 ಎಕರೆ ಅಥವಾ 1 ಹೆಕ್ಟೇರಿಗೆ? ಏನದು ಪ್ಲಾಸ್ಟಿಕ್ ಮಲ್ಚಿಂಗ್? ಪ್ಲಾಸ್ಟಿಕ್ ಮಲ್ಚಿಂಗ್ ಅಂದ್ರೆ ಸರ್, ನಾವು ಈ ವರ್ಷ ಮಾಡಿದ ಲೆಕ್ಕದ ನೋಡಿದ್ರೆ ನಮ್ಮ ಒಂದು ಹೆಕ್ಟೇರಿಗೆ ಒಂದು 15,000 ಪ್ಲಾಸ್ಟಿಕ್ ಬೇಕಾಗ್ತದೆ. ಒಂದು 15,000 ಪ್ಲಾಸ್ಟಿಕ್ ಒಂದು ಹೆಕ್ಟೇರಿಗೆ, ಒಂದು 15,000 ಪ್ಲಾಸ್ಟಿಕ್. ಆಮೇಲೆ ಡ್ರಿಪ್ ಅಂತೂ ಕೃಷಿ ಇಲಾಖೆ ಆಗಲಿ ಇದು ತೋಟಗಾರಿಕೆ ಇಲಾಖೆ ಆಗಲಿ 90% ಸಬ್ಸಿಡಿ ಇದೆ, ಅವ್ರು ಕೊಡ್ತಾ ಇದ್ದಾರೆ. ಅದು ನಾವು ಹಂಗೆ ಮಾಡೋದಿದ್ರೆ ಅದು ಒಂದು 20,000 ಖರ್ಚು ಬರ್ತದೆ ಡ್ರಿಪ್ಪಿಂದು. ನಾವು ಸ್ವತಃ ಮಾಡೋದಿದ್ರೆ ಒಂದು 20,000 ಖರ್ಚು ಬರ್ತದೆ ಎಲ್ಲ ಹಿಡಿದು. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಒಂದು ಹೆಕ್ಟೇರಿಗೆ ಒಂದು 30,000-35,000 ಖರ್ಚು ಬರ್ತದೆ ಒಂದು ಹೆಕ್ಟೇರ್ಗೆ. ಒಂದು 40,000 ತಿಳ್ಕೊಡ್ರಿ ಲಾಸ್ಟ್ ಅರೌಂಡ್ 40,000 ಬರ್ತದೆ. ಆಳು ಅದೆಲ್ಲ ಹಿಡಿದು, ಆಳು ಹಿಡಿದು ಸರ್ ನಮ್ಗೆ ನಮ್ಮ ಮನೆ ಜನನೇ ಅವ್ರು ಇದ್ರೆ ಅಂದ್ರೆ ಸ್ವಲ್ಪ ಕಡಿಮೆ ಬರ್ತದೆ. ನಾವು ಎಲ್ಲ ಆಳ ಮೇಲೆ ಅವಲಂಬನೆ ಅಂದ್ರೆ ಒಂದು ಅದೊಂದು 10,000 ಬರ್ತದೆ ಆಳದೆಲ್ಲ. ಅಂದ್ರೆ ಅದು ಮಡಿ ಮಾಡಿ ಎಲ್ಲ ಹಿಂಗೆ ಹೊದಿಕೆ ಹಾಕಿ ಆಮೇಲೆ ಎಲ್ಲ ಅದು ಹೋಲ್ ಹೊಡೆದು ಆಮೇಲೆ ಗಿಡ ಹಚ್ಚಿ ಸಸಿನ ಮಾಡೋದೆಲ್ಲ ಖರ್ಚು ಹಿಡಿದು ಒಂದು 50,000 ಬರ್ತದೆ ಟೋಟಲ್ ಆಗಿ. ಒಂದು ಹೆಕ್ಟೇರ್ಗೆ 50-60,000 ಖರ್ಚು ಬರ್ತದೆ. ಈಗ ಆ ಪ್ಲಾಸ್ಟಿಕ್ ಇರ್ತಲ್ಲ ಒಂದೇ ಬೆಳೆಗೆ ಮುಗಿಯುತ್ತೆ ಇಲ್ಲ ಸರ್? ಅದು 6 ಬರ್ತದೆ ಸರ್, 2 ಪೀಕ್ ತಕೋಬಹುದು ಅದಕ್ಕೆ. 6 ಹಂಗೂ ಬರ್ತದೆ, ಆದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತದಲ್ಲ ಆಮೇಲೆ ಅದು ಅದು ಇಳಿಜಾರು ಪ್ರದೇಶ ಇತ್ತಂದ್ರೆ ಚಲೋ ಇತ್ತು. ಗದ್ದೆ ಗದ್ದೆಗಳಲ್ಲಿ ಬರಂಗಿಲ್ಲ, ಆಮೇಲೆ ನಡೆಯಂಗಿಲ್ಲ, ಅದು ನೀರ್ ತುಂಬಿ ಅದೆಲ್ಲ ಬಹಳ ಇದಾಗಿ ಅದು ಹೋಗ್ತದೆ, ವೇಸ್ಟ್ ಆಗುತ್ತೆ, ಕೆಟ್ಟ ಹೋಗ್ತದೆ. 6 ಬರ್ತದೆ. ಹಂಗ ಇಳಿಜಾರು ಪ್ರದೇಶ ಚಲೋ ಇತ್ತಂದ್ರೆ ನಿಮ್ಗೆ ಒಂದು 9 ನೀವು ಅದಕ್ಕೆ ಇದು ತಕೋಬಹುದು. ಹೌದು, ತಕೋಬಹುದು, ಏನ್ ತೊಂದರೆ ಇಲ್ಲ. ಪ್ಲಾಸ್ಟಿಕ್ ಅಂದ್ರೆ ಚಲೋ ಕ್ವಾಲಿಟಿ ಬರ್ತದೆ, ಈ ಕ್ವಾಲಿಟಿಯಲ್ಲಿ ತಗೊಂಡ್ರೆ ಅಂದ್ರೆ ಒಂದ್ 2 ಬೆಳೆ ಆದ ನಂತರ ಹೆಚ್ಚು ಕಡಿಮೆ ಮುಗ್ದಂಗ. ಅದು ಮುಗ್ದಂಗ ಸರ್ ಅದು. ಆದ್ರೆ 2 ಬೆಳೆದಲ್ಲಿ ಅದ್ರ ಪೂರ ಇನ್ಕಮ್ ತೆಗಿತದ ಸರ್, ಚಲೋ ಬರ್ತದೆ ಇಳುವರಿ ಎಲ್ಲ ಅದ್ರಲ್ಲಿ. ಅಂದ್ರೆ ನಮಗ ಮೇನ್ ಅಂದ್ರೆ ಏನ್ ಆಳುಗಳದ್ದು ಖರ್ಚು ಇರ್ತದೆ, ಮತ್ತೆ ನಮ್ಮಲ್ಲೇ ಮೊದಲೇ ಆಳು ಟೈಮಿಂಗ್ ಸಿಗಂಗಿಲ್ಲ, ದುಡ್ಡು ಹೆಚ್ಚು, ಟೈಮಿಂಗ್ ಮಾಡಿದ್ರೆ ಇಳುವರಿ ಚಲೋ ಬರ್ತದಿಲ್ಲ ಅಂತ ಬರಂಗಿಲ್ಲ. ಆ ಮಟ್ಟಕ್ಕೆ ನೋಡಿದ್ರೆ ಇದು ಬಹಳ ಒಳ್ಳೇದು ಮಲ್ಚಿಂಗ್ ಅಲ್ಲಿ ಮಾಡೋದು. ಅಂದ್ರೆ ನನ್ನ ಲೆಕ್ಕದಂದ್ರೆ 99% ಒಳ್ಳೇದು ಹೇಳೋದು ನಾನು. ಹೌದು. ಮುಖ್ಯ ಬೆಳೆ ಯಾವುದು ನಿಮ್ದು 8 ಮತ್ತೆ ಇನ್ನೊಂದು ನಾನು ಹೇಳೋದು ಬಹಳ ಇಷ್ಟಪಡ್ತೇನೆ ಸರ್, ಇದು ಮಲ್ಚಿಂಗ್ ಮಾಡಿದ್ರೆ ನಮ್ಮಲ್ಲಿ ರೈತರು ಏನ್ ಮಾಡ್ತಾ ಇದಾರೆ, ಈಗ ಕಳೆನಾಶಕ ಬಹಳ ಯೂಸ್ ಮಾಡ್ತಾ ಇದಾರೆ. ಆ ಕಳೆನಾಶಕನು ತಪ್ಪು ಹೋಗ್ತದೆ, ತರಕಾರಿಯಲ್ಲಿ ಕಬ್ಬಿಗಾಗ್ಲಿ ಎಲ್ಲದಕ್ಕಾಗ್ಲಿ ಕಳೆನಾಶಕ ತಂದು ಹೊಡೆದು ಭೂಮಿಯನ್ನ ಹಾಳು ಮಾಡ್ತಾ ಇದಾರೆ. ಇದು ಮಲ್ಚಿಂಗ್ ಮಾಡಿದ್ರೆ ಇರೋ ಭೂಮಿಯಲ್ಲಿ ಇರೋ ತಾಕತ್ ಎಲ್ಲ ಒಂದೇ ಬೆಳೆಗೆ ಸಿಗ್ತದೆ. ಒಂದು ಸೆಕೆಂಡ್ ಅಪನ್ ಏನಂದ್ರೆ ನಮ್ಗೆ ಇದು ಕಳೆನಾಶಕದ ನಮ್ಮ ಪೂರ ಇದೇ ಮುರಿದು ಹೋಗ್ತದೆ. ಕಳೆನಾಶಕ ಔಷಧಿಗಳು ಅಂಗಡಿನ ಬಂದಾಗಬಹುದು ಮೋಸ್ಟ್ಲಿ ನನ್ನ ಅಂದ್ರೆ. ಕಳೆನಾಶಕ ಎಷ್ಟು ಚಲೋ ಇದೆ ಅಷ್ಟೇ ಬಹಳ ಕೆಟ್ಟದಿದೆ ಅದು. ಅಂದ್ರೆ ಭೂಮಿಗೆಲ್ಲ ಏನು ಬಿಡಂಗಿಲ್ಲ, ಎಲ್ಲ ಹಾಳು ಮಾಡೋಗಿತ್ತದೆ. ಅದರಲ್ಲಿ ಮಲ್ಚಿಂಗ್ ಬಹಳ ಒಳ್ಳೇದು. ನಾನು ಹೇಳೋದು ಕಳೆ ನಿಯಂತ್ರಣ ತನ್ನಿಂದಾನೇ ಆಗ್ತದೆ. ಅದೇ ಈ 8 ಮುಖ್ಯ ಬೆಳೆಗಳು ಕಬ್ಬು ನಮ್ಮಲ್ಲಿ ಮುಖ್ಯ ಅಂದ್ರೆ ನೋಡಿ ಸರ್, ನಾವು ಮಳೆಗಾಲದಲ್ಲಿ ಜೂನ್ ಜುಲೈ ಅಂದ್ರೆ ನಾವು ಭತ್ತ ನಾಟಿ ಮಾಡ್ತೇವೆ ಒಂದು ಹೆಕ್ಟೇರ್. ಕಬ್ಬು ಅಂತೂ ನಮ್ದು ಒಂದು ಹೆಕ್ಟೇರ್ ಇದೆ, ಅದು ವರ್ಷವಿಡೀ ಕಬ್ಬು ಇರ್ತದೆ. ಆಮೇಲೆ ಮಾವಿನ ತೋಟ ಒಂದು ಹೆಕ್ಟೇರ್ ಇದೆ, ಅದು ಒಂದು 2 ಇದೆ, ಅದು ಮಾವಿನ ತೋಟ ಅಂದ್ರೆ ಫಿಕ್ಸ್ ಇರ್ತದೆ. ನಾವು ಮಾವಿನ ತೋಟದಲ್ಲಿ ಸ್ಪೆಷಲಿ ದನಗಳಿಗೆ ಮೇವ್ ಒಂದು ಹಾಕ್ತೇವೆ, ಮಳೆಗಾಲ ಆಗಲಿ ಬೇಸಿಗೆ ಆಗಲಿ ರೋಟ್ ರೋಡ್ದು ಮೇವ್ ಹಾಕ್ಬಿಡ್ತೀವಿ. ಅದ್ರಲ್ಲಿ ಅಂದ್ರೆ ನೆರಳಿಗೆ ಏನು ಬರಂಗಿಲ್ಲ, ಅದಕ್ಕೆ ನಾವು ಏನು ಮಾಡಿ ಮೇವ್ ಹಾಕ್ಬಿಡ್ತೀವಿ. ಅದು ಕಮರ್ಷಿಯಲ್ 2 ಯೂಸ್ ಆಗ್ತದೆ ನಮಗೆ. ಆಮೇಲೆ ಇದ್ರೆ ಉಳಿದ 1 ಮಳೆಗಾಲದಲ್ಲಿ ಜೂನ್ ಜೂನಲ್ಲಿ ನಾಟಿ ಮಾಡಿದ್ರೆ ಭತ್ತ, ನಾವು ನವೆಂಬರ್ದಲ್ಲಿ ಭತ್ತ ಕಟಾವು ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಭೂಮಿ ಉಳುಮೆ ಮಾಡ್ಕೊಂಡು ತರಕಾರಿ ಪೂರ 1 ಪೂರ ತರಕಾರಿ ಮಾಡಿಬಿಡ್ತೇವೆ. ಅದು ಯಾವ ವಿವಿಧ ಸ್ವಲ್ಪ ಸ್ವಲ್ಪ ಎಲ್ಲ ಬೆಂಡೆ ಆಗಲಿ, ನಮ್ಮದು ಸೌತೆಕಾಯಿ, ಕಲ್ಲಂಗಡಿ ಸ್ವಲ್ಪ, ಆಮೇಲೆ ಅವರೆಕಾಯಿ, ಇದು ನಮ್ಮದು ಬೀನ್ಸು, ಬದನೆಕಾಯಿ, ಟಮಾಟೋ, ಆಮೇಲೆ ಮೆಂತ್ಯ ಪಾಜಿ, ಇಂಥವೆಲ್ಲ ಹಲವಾರು ನಮ್ಮನೆ ಅಂದ್ರೆ ಒಂದೇ ಮಾಡಿದರೆ ಅದು ಒಂದಕ್ಕೆ ಬೆಲೆ ಕಡಿಮೆ ಸಿಗ್ತದೆ. ಎಲ್ಲ ಮಾಡಿದರೆ ನಮಗೆ ದಾಂಡೇಲಿ ಮಾರ್ಕೆಟ್ ಸಮೀಪ ಇದೆ, ಎಲ್ಲ 2 ಚೀಲ ಆಯ್ತಂದ್ರೆ ಡೈಲಿ ಒಬ್ಬನೇ ಮಾರ್ಕೆಟ್ ಒಂದೇ ಸೇಮ್ ಚಲೋ ರೇಟಲ್ಲಿ ಹೋಗ್ತಾ ಇರ್ತದೆ, ನಮಗೆ ನುಕ್ಸಾನ ಆಗಂಗಿಲ್ಲ. ಒಂದೇ ಬೆಳೆ ಮಾಡಿದ್ರೆ ಮಾರ್ಕೆಟಲ್ಲಿ ಒಯ್ದು ಹಿಂಗೆ ಟ್ರ್ಯಾಕ್ಟರ್ ನಿಲ್ಲಿಸ್ಬಿಟ್ರೆ ಅಂದ್ರೆ ಅದಕ್ಕೆ ರೇಟ್ ಕಡಿಮೆ ಆಗಿಬಿಡ್ತದೆ. ಎಲ್ಲ ನಮೂನಿ ಅಂದ್ರೆ ಜನ ಇಷ್ಟಿಷ್ಟು ಅಂದ್ರೆ ಅದು ಎಷ್ಟು ಮಾರ್ಕೆಟಿಗೆ ಒಂದು ವಾರದಲ್ಲಿ ಹೋಗ್ತದೆ ಅಷ್ಟೇ ಹೋಗ್ತಾ ಇರ್ತದೆ, ಇಲ್ಲಿಂದ ರೇಟ್ ಚಲೋ ಸಿಗ್ತದೆ, ಆದಾಯ ಚಲೋ ಬರ್ತದೆ. ಒಂದೇ ಬೆಳೆ ಮಾಡಿದ್ರೆ ನಮ್ಗೆ ಅದು ಒಂದು ದೊಡ್ಡ ಮಾರ್ಕೆಟ್ ಇದ್ರೆ ಅಡ್ಡಿಲ್ಲ ಆಗಿತ್ತು, ಬಟ್ ಈ ನಮಗೆ ರೇಟ್ ಬಹಳ ಡೌನ್ ಆಗ್ಬಿಡ್ತದೆ. ಎಲ್ಲಾ ತರದ ಇದ್ರೆ ರೇಟ್ ಸ್ವಲ್ಪ ಚಲೋ ಸಿಗ್ತದೆ ನಮಗೆ. ಈ ಮಾರಾಟಗಾರರು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ? ಇಲ್ಲ ಸರ್, ಅಂದ್ರೆ ನಾವು ಲೋಕಲ್ ಬಂದವರು ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಆಮೇಲೆ ನಾವು ಮಾರ್ಕೆಟಿಗೆ ನಾವು ಎಲ್ಲ ಪ್ಯಾಕಿಂಗ್ ಮಾಡಿ ಕ್ವಿಂಟಲ್ 50 ಪ್ಯಾಕೆಟ್ಸ್ ಮಾಡಿ ಮಾರ್ಕೆಟಿಗೆ ಹೋಯ್ದು ಅಲ್ಲೇ ಕೊಟ್ಟು ಬಿಡ್ತೇವೆ ಅವರಿಗೆ. ಅಲ್ಲೇ ಅವರು ಅಲ್ಲಿಂದಲ್ಲೇ ನಮ್ಮ ಗಾಡಿ ಇದೆ, ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ತಗೊಂಡೋಗಿ ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗ್ತದೆ. ಎರಡು ಕಿಲೋಮೀಟರ್ ಒಯ್ದು ಕೊಟ್ಟು ಬಿಡುದು ಅವ್ರಿಗೆ ಅಲ್ಲಿ. ಬೇರೆ ಮಾರುಕಟ್ಟೆಗೆ ಏನು ಹೋಗಲ್ಲ? ಬೇರೆ ಮಾರುಕಟ್ಟೆ ಹೋಗಲ್ಲ. ದಾಂಡೇಲಿ ಚಲೋ ಮಾರ್ಕೆಟ್ ಇದೆ ಸರ್ ನಮ್ಗಿಲ್ಲಿ. ಬೆಳಗಾವ್ ಇದೆ, 200 kilometers ಒಳಗಡೆ ನಮ್ ದಾಂಡೇಲಿ ಮಾರ್ಕೆಟ್ ಬೆಸ್ಟ್ ಇದೆ, ಸಾಕಿದೆ. ರೇಟ್ ಕರೆಕ್ಟ್ ಆಗಿ ಸಿಗುತ್ತಾ? ರೇಟ್ ಚಲೋ ಸಿಗ್ತದೆ, ರೇಟ್ ಬೆಲೆಯಲ್ಲಿ ನಮ್ ದಾಂಡೇಲಿ ಚಲೋ ಸಿಗುತ್ತೆ ಸರ್. ತೊಂದ್ರೆ ಇಲ್ಲ ನಮಗ. ಯಾವ್ದಕ್ಕೆ ಹಾಲಿಗಾಗ್ಲಿ, ಹಾಲು 50 rupees ಲೀಟರ್ ಸಿಗ್ತದೆ, 40-50 rupees ಲೀಟರ್ ಹಾಲು. ಇದು ತರಕಾರಿನು 30 rupees ಮಟ್ಟನು ಕೆಜಿ ತಗೋತಾರೆ ನಮ್ಮಲ್ಲಿ. ನಮ್ಮಿಂದ 25-30 rupees ತಗೋತಾರೆ. ಅವ್ರು ಮಾರೋದು 10 rupees ಪಾವುಗಳು, ಅವ್ರು ಒಂದು 15 rupees ಮಾರ್ಜಿನ್ ಇಟ್ಕೊಂಡು ಮಾಡ್ತಾರೆ. ನಮಗೆ ಚಲೋ ರೇಟ್ ಸಿಗ್ತದೆ. ನಿಮಗೆ ಮಾರಾಟ ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಅಲ್ಲ, ಅವ್ರು ನಿಮ್ಮಿಂದ ಖರೀದಿ ಮಾಡಿಕೊಂಡು ಬೇರೆ ಬೇರೆ ಕಡೆ ಹೋಯ್ತಾರೆ ಅನ್ಸುತ್ತೆ. ಹೋಗ್ತಾರೆ ಅವ್ರು ಇಲ್ಲಿ ಅಂದ್ರೆ. ಅವ್ರದ್ದು ಸಂಡೇ ದಾಂಡೇಲಿ ಮಾರ್ಕೆಟ್ ಇರ್ತದೆ, ಬುಧವಾರ ಕಲ್ಗಟ್ಟಿ ಇದು ನಮ್ದು ಕದ್ರಾ ಮಾರ್ಕೆಟ್ ಇರ್ತದೆ, ಆಮೇಲೆ ಇಲ್ಲಿ ಹಳ್ಳಿ ಪಕ್ಕದ ಹಳ್ಳಿಗಳ ಮಾರ್ಕೆಟ್ ಇರ್ತವೆ, ಅಲ್ಲಿ ಹೋಯ್ತಾರೆ ಅವರು. ಕಾರವಾರಕ್ಕೂ ಹೋಗ್ಬಹುದು? ಕಾರವಾರಕ್ಕಿಲ್ಲ ಸರ್, ಇಲ್ಲಿಂದ ಬಹಳ ಆಲ್ಮೋಸ್ಟ್ ಅಂದ್ರೆ ಇಲ್ಲಿಂದ ಕಾರವಾರ ಬೆಳಗಾವಲಿಂದ ಹೋಗ್ತದೆ. ಇಲ್ಲಿ ನಮ್ಗೆ ಬರೋದಂದ್ರೆ ಮಾರ್ಕೆಟ್ ಇಲ್ಲಿ ಸಮೀಪ ಅಂದ್ರೆ 2-3 ಮಾರ್ಕೆಟ್ ಇದಾವೆ, ಚೆನ್ನಾಗಿ ಹೋಗ್ತದೆ ಮಾರ್ಕೆಟ್. ಅವರು ಇಲ್ಲಿ ಜನ ಬಹಳ ಇದಾರೆ, ಇಲ್ಲ ಜನಸಂಖ್ಯೆ ಬಹಳ ಇದೆ, ಜನಸಂಪರ್ಕ ಹೋಯ್ತಾರೆ ಇಲ್ಲಿ. ಈ ರೀತಿಯಾಗಿ ತರಕಾರಿ ಬೆಳೆಯೋರು ಬಹಳ ಇದಾರೆ ಇಲ್ಲಿ. ಅವ್ರು ಭಯಂಕರ ಇಲ್ಲಿ. ಒಬ್ಬೊಬ್ರು ಅಂದ್ರೆ ಕಬ್ಬು ಹಾಕಿದವರು ಸ್ವಲ್ಪ ನಡಕ ಇಂಟರ್ ಕಲ್ಟಿವೇಶನ್ ಮಾಡ್ತಾರೆ, ಸ್ವಲ್ಪ ಮಂದಿ ಒಂದೊಂದೇ 1/2 acre ಇಷ್ಟು ಇಟ್ಕೊಂಡು ತರಕಾರಿ ಮಾಡ್ತಾ ಇರ್ತಾರೆ, ಚಲೋ ಮಾಡ್ತಾರೆ ತರಕಾರಿ ಅಲ್ಲಿ ಅಲ್ವಾ. ಹಾಗಾಗಿ ನೀವು ಎಲ್ಲ ಈ ಬೆಳೆ ಹೇಳಿದ್ರಿ, ತರಕಾರಿ ಹೇಳಿದ್ರಿ, ಭತ್ತ ಹೇಳಿದ್ರಿ, ಕಬ್ಬು ಹೇಳಿದ್ರಿ, ಮಾವು, ಒಂದೊಂದು ವರ್ಷ ಹೆಚ್ಚು ಕಡಿಮೆ ಆಗ್ತಿರುತ್ತೆ ರೇಟು. ಆದರೂ ಕೂಡ ನಮಗೆ ಈ ಬೆಳೆ ಕನಿಷ್ಠ ಅದು ನಮ್ಮ ಕೈ ಹಿಡಿದೇ ಹಿಡಿಯುತ್ತೆ ಅನ್ನುವಂಥದ್ದು ಯಾವುದು? ಈ ನನ್ನ ಅಂದಾಜು ಪ್ರಕಾರ ನೋಡ್ರಿ ಸರ, ಕಬ್ಬುನು ಫ್ಯಾಕ್ಟ್ರಿ ಸಮೀಪ ಇದ್ರೆ ಕಬ್ಬು ಬಹಳ ಅಡ್ಡಿಲ್ಲ, ಸ್ವಲ್ಪ ಕಟಾವ್ ಟೈಮಲ್ಲಿ ಪ್ರಾಬ್ಲಮ್ ಆಗ್ತದೆ, ಬಟ್ ಅಡ್ಡಿಲ್ಲ, ನೀರಿದ್ರೆ ಅಡ್ಡಿಲ್ಲ. ಮಾವು ಅಂದ್ರೆ ಚಲೋ ಇದೆ, ಮಾವುಗೂ ಅಂತಾರಾಷ್ಟ್ರೀಯ ಮಾರ್ಕೆಟು ಇದೆ ನಮ್ಮ ಅಂದ್ರೆ ನಮ್ಮಲ್ಲಿ ಅಷ್ಟು ಬೇಡಿಕೆ ಇದೆ ಮಾವಿಗೆ, ಮಾವು ಬೆಳೆಯಬಹುದು. ಯಾವುದು ಅಂತಿರಲ್ಲ, ಎಲ್ಲ ಬೆಳೆ ಚಲೋ ಇದೆ. ಏನು ನಾವು ರೈತರು ಏನಾಗಿದೆ, ಮೊದಲೇ ಒಂದೇ ಮಾಡಬಾರ್ದು. ಯಾವ ಮಾರ್ಕೆಟ್ ಸ್ವಲ್ಪ ಸರ್ಚ್ ಮಾಡ್ಕೊಂಡಪ್ಪ, ಯಾ ಈ ಟೈಮಲ್ಲಿ ಯಾವ್ದು ಕಡಿಮೆ ಆಗ್ಬೋದು, ಯಾವ್ದಕ್ಕೆ ರೇಟ್ ಬರ್ಬೋದು, ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಯಾವುದು ಬೆಳೆಯಲ್ಲಿನೂ ಇದು ಇನ್ಕಮ್ ಚಲೋ ತಗೋಬಹುದು. ನನ್ನ ಪ್ರಕಾರ ಲಾಸ್ ಇಲ್ಲ. ಈಗ ನಾವು ಮೊದಲು ಒಂದೇ ಬೆಳಿತಿದ್ದೇವೆ ಭತ್ತ. ಈಗ ಅಪ್ಪ ಅವಲಕ್ಕಿಯಲ್ಲಿ ಮಿಲ್ ಇದೆ, ಅವಲಕ್ಕಿ ಮಿಲ್ ರೇಟ್ ಚಲೋ ಇರ್ಬೇಕು. ಅವಲಕ್ಕಿ ಅದು ಭತ್ತ ಹಾಕೋದು, ದೊಡ್ಡ ಭತ್ತ ಹಾಕೋದು. ಒಂದ್ಸ ಬಾಸುಮತಿ ರೈಸ್ ಹಾಕಿ ನೋಡಿದೆ, ಒಂದ್ಸ ಇದ್ರದ್ದು ಬಾಸುಮತಿ ರೈಸ್ ಹಾಕಿದ್ರೆ ಇಲ್ಲಿ ಮಾರ್ಕೆಟ್ ಇಲ್ಲ, ನಮಗೆ ರೇಟ್ ಸಿಗ್ಲಿಲ್ಲ. ನಾವು ಒಂದ್ ವರ್ಷ ಹಾಕಿ ಬಂದ್ ಮಾಡಿಬಿಟ್ಟೆ. ಮಾರ್ಕೆಟ್ ಬೆಳಗಾವ್ ಚಲೋ ಇದೆ, ಇಲ್ಲಿಂದ ಬೆಳಗಾವ್ ಒಯ್ಯೋದು ಅಲ್ಲಿ ಮಾರ್ಕೆಟ್, ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಮ್ ಬೇಡ ಅಂತೇಳಿ. ಮತ್ ನಾವು ಈಗ ಅವಲಕ್ಕಿದು ಆಗೋದು ಇಂಟಾನ, ಆಮೇಲೆ ನಮ್ದು ಪ್ರಮೋದ್ ಅಂತೇಳಿ ಜಯ ದುರ್ಗ ಇಂಥವೆಲ್ಲ ಭತ್ತ ಆಗ್ತದೆ. ಆಮೇಲೆ ನಮಗೆ ಇಲ್ಲಿ ಮಿಲ್ ಸಮೀಪ ಇದೆ, ನಮಗೆ ತಿನ್ಲಿಕ್ಕೆಲ್ಲ ಭತ್ತ ಅಕ್ಕಿ ಸಿಗ್ತದೆ ಅಂತೇಳಿ ನಾವು ಇತರ ಭತ್ತ ಹಾಕಿ ರೇಟ್ ಚಲೋ ಅದೇ ಮಾರ್ಬಿಡ್ತೀವಿ ನಾವು. ಹೈನುಗಾರಿಕೆ ಹೇಗೆ ಅನಿಸ್ತಾ ಇದೆ? ಹೈನುಗಾರಿಕೆ ಸರ್ ಬೆಳೆ ಚಲೋ ಇದೆ ಹೈನುಗಾರಿಕೆ, ಬಟ್ ಅದರಲ್ಲಿ ಇನ್ನೂ ಸ್ವಲ್ಪ ಜನ ನಮಗೆ ಪ್ರಾಬ್ಲಮ್ ಇದೆ, ಸ್ವಲ್ಪ ನಾನು ಕಡಿಮೆ ಮಾಡಿದ್ದೇನೆ. ಇಲ್ಲಿ ಕೆಲ್ಸಕ್ಕೆ ಜನ ಸಿಗ್ತಾ ಇಲ್ಲ, ಅದು ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಅದು ಇಲ್ಲಾಂದ್ರೆ ಅತ್ರಂತ ಉದ್ಯೋಗ ಯಾವುದೂ ಇಲ್ಲ ಅಂತ ಹೇಳ್ತೇನೆ ನಾನು. ನನ್ನ ಅಂದಾಜು ಮಟ್ಟಿಗೆ ಅಂದ್ರೆ ಮಾರ್ಕೆಟ್ ಚಲೋ ಇದೆ. ನಮಗೆ ಇಲ್ಲಿ ಡೈರಿ ಇದ್ರೆ ಅದು ಡೈರಿಗೆ ಏನು ವರ್ಕೌಟ್ ಆಗ್ತಾ ಇಲ್ಲ ಜನರಿಗೆ, ನಾನು ಬಾಳಿಸ್ತಾ ಕೇಳಿದ್ದೇನೆ. ಲೋಕಲ್ ಮಾರ್ಕೆಟ್ ಇದ್ರೆ ಅಂತರೂ ಹೈನುಗಾರಿಕೆ ಅಂತ ಮಾರ್ಕೆಟ್ ಮತ್ತೆ ಇದು ಕೃಷಿಯಲ್ಲಿ ಅಂದ್ರೆ ಮತ್ತೆ ಯಾವುದೂ ಇಲ್ಲ ಅಂತ ಹೇಳ್ತೇನೆ ನಾನು. ಒಳ್ಳೆ ಉದ್ಯೋಗ, ಹೌದು ಒಳ್ಳೆ ಉದ್ಯೋಗ. ನಾವು ಒಂದೊಂದು ಟೈಮಲ್ಲಿ 100 liters ಹಾಲಿತ್ತು ನಂದು. ನಮ್ದು ತಂದು ಒಂದ್ 2 ವರ್ಷ ಆಯ್ತು, ಸ್ವಲ್ಪ ನಮ್ಮ ತಂದಿರು ಹೆಲ್ತ್ ಪ್ರಾಬ್ಲಮ್ ಆಗಿ ತಿರ್ಕೊಂಡ್ರು, ಆವಾಗ ನಾನು ಸ್ವಲ್ಪ ಕಡಿಮೆ ಮಾಡಿದೆ. ಇಲ್ಲಾಂದ್ರೆ ಒಂದ್ ನನಗೆ ಇಲ್ಲಂದ್ರು ಅದರಲ್ಲಿ ಆದಾಯ 60-70,000 ತಿಂಗಳ ನನಗೆ ಉಳಿತಿತ್ತು ಆ ಟೈಮಲ್ಲಿ. ಚಲೋ ಅದೇ. ನಾವೆಲ್ಲ ಪ್ಯಾಕೆಟ್ ಪ್ಯಾಕಿಂಗ್ ಮಷಿನ್ ತಂದಿದ್ದೆ, ಪ್ಯಾಕೆಟ್ ಪ್ಯಾಕಿಂಗ್ ಮಾಡಿ ಕೊಡ್ತಿದ್ದೆ 1/2 liter ಬ್ರ್ಯಾಂಡ್ ಇಲ್ಲ, ಓನ್ಲಿ ಪ್ಲೇನ್ ಪ್ಯಾಕೆಟ್ಸ್. ಡೇ ನಮಗೆ ಹೈನುಗಾರಿಕೆ ಡಿಪಾರ್ಟ್ಮೆಂಟ್ ನಮ್ಗೆ ವೇಣುಗೋಪಾಲ್ ಡಾಕ್ಟರ್ ಅಂತಿದ್ರು, ಬಹಳ ಒಳ್ಳೆ ಡಾಕ್ಟರ್ ಅವರು. ಅವ್ರು ನಮ್ಗೆ ಹೆಲ್ಪ್ ಮಾಡಿ ಒಂದು ಚಾಪ್ ಕೊಟ್ಟರು, ಆಮೇಲೆ ಎಲ್ಲ ಹಿಂಗೆ ಕೊಡಿಸಿದ್ರು. ಅದ ನಂತರ ನಾವು ಆಕಳ ಬೇರೆ ಕಡೆಯಿಂದ ತಂದು ಇಲ್ಲಿ ನಮ್ದು ಕಿತ್ತೂರು ಮಾರ್ಕೆಟ್ ಅಲ್ಲಿಂದೆಲ್ಲ ತಂದು ಒಂದು ಜರ್ಸಿ ಎಚ್ಎಪ್ ಎಲ್ಲ ತಂದು ಡೇಲಿ ಇಲ್ಲಾಂದ್ರೆ ನಮ್ಗೆ ಒಂದು 100-150 liters ಹಾಲು ಹೋಗ್ತಿತ್ತು. ಎಲ್ಲ ಖರ್ಚು ನಮ್ದು ದನಗಳು ಮೇವು ಹಿಡಿದು ಹಿಂಡಿ ಹಿಡಿದು ಎಲ್ಲ ನಮ್ಗೆ ಹೊಲದೊಳಗೆ ಅಂತೂ ಹುಲ್ಲು ಸಿಕ್ತಿತ್ತು. ಹೊರಗಿಂದ ಹಿಂಡಿ ಹಿಂಡಿ ತಂದು ಎಲ್ಲ ತಂದ್ರು ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 60-70,000 ನಮಗೆ ಪ್ರಾಫಿಟ್ ಉಳಿತಿತ್ತು. ಖರ್ಚು ತೆಗೆದು ಉಳಿತಿತ್ತು ನಮಗೆ. ಅಂದ್ರೆ ಲೋಕಲ್ ಮಾರ್ಕೆಟ್ ನಮಗೆ ಇಲ್ಲಿ 40-50 rupees ಬೇಕಾದಂಗೆ ಲೀಟರ್ ಹಾಲು ಸಿಕ್ತಿತ್ತು ರೇಟು. ಅಂದ್ರೆ ಲೋಕಲ್ ಮಾರ್ಕೆಟ್ ಅಂದ್ರೆ ನೀವು ಮನೆ ಮನೆಗೆ ಹೋಗಿ ಕೊಡೋದು? ಹಾ, ಮನೆ ಮನೆಗೆ ಹೋಗಿ ಕೊಡೋದು. ಮನೆ ಮನೆಗೆ ಹೋಗಿ ಸಪ್ಲೈ ಕೊಡೋದು. 1 liter ಎಷ್ಟು, 5 liter 2 liter ಯಾರು ಹೋಮ್ ಡೆಲಿವರಿ ನಮ್ದು ಏನಿದ್ರು. ಈಗ ಕಡಿಮೆ ಆಗೈತೆ ಅಂದ್ರೆ ಎಷ್ಟಿದ್ವು ಈಗ ಸರ್? ಏನ್ ಬಹಳ ಇಲ್ಲ ಸರ್, ಒಂದ್ 20 liters ಇದೆ. ಅಂದ್ರೆ ನಾವೆಲ್ಲ ಟೋಟಲ್ ಕಡಿಮೆ ಮಾಡಿದ್ದೇನೆ. ಅಂದ್ರೆ ನಾನು ಹೊಲದೊಳಗೆ ಡೈರಿ ಫಾರ್ಮ್ ಒಂದು ಹಾಕೋದು ಪ್ಲಾನ್ ಇದೆ, ಅದು ಇನ್ನೊಂದ್ 2 ವರ್ಷ ಬಿಟ್ಟು ದೊಡ್ಡದೇ ಪ್ರೊಜೆಕ್ಟ್ ಮಾಡೋದು. ಈಗ ಬಹಳ ಇಲ್ಲ, ಒಂದ್ 2 acres ಅಷ್ಟೇ ಇದೆ, 2-3 acres. ಒಂದ್ 20 liters ಹಾಲಿದೆ ಅಷ್ಟೇ, ಮನೆ ಸಲ ಇಟ್ಕೊಂಡು ಉಳಿದಿದೆ. ಹಿಂಗೆ ಹೊರ ಇಲ್ಲೇ ಬಂದು ಜನ ತಗೊಂಡು ಹೋಗ್ತಾರೆ, ಯಾರು ಬೇಕಾದ್ರೆ ಔಷಧಿ ಹಿಂಗೆ ತಗೊಂಡು ಹೋಗ್ತಾರೆ ಅಷ್ಟೇ, ಹೆಚ್ಚಿಗೆ ಇಲ್ಲ. ಕಡಿಮೆ ಆಳು ಬೇಕಾಗುತ್ತಾ? ಆಳು ಸರ್ ಮನೆಯವರು ಯಾರು ಹೆಚ್ಚಿಲ್ಲ ಅಂದ್ರೆ ಆಳು ಒಂದ್ 2 acres ಬೇಕೇ ಬೇಕು ಸರ್. ನಮ್ಮಲ್ಲಿ ಕೈಮ್ ಒಂದು 4 ಆಳು ಇರ್ತಾರೆ ಸರ್, 2 ಗಂಡಾಳು 8 ಆಳು ಕೈಮ್ ಇರ್ತಾರೆ. ಅವ್ರು ಹೊಲದ ಇದ್ ಮಾಡ್ಕೊಂಡು ಇರ್ತಾರೆ. ಅಂದ್ರೆ ಹೈನುಗಾರಿಕೆ ಅಂದ್ರೆ ಒಂದು ಸಪರೇಟ್, ಹೈನುಗಾರಿಕೆಗೆ ಸಪರೇಟ್ ಆಗಿ ಅಂದ್ರೆ ಒಂದ್ ಎರಡು ಆಳು ಬೇಕು ಸರ್, ಒಂದ್ ಹೆಣ್ಣಾಳು ಗಂಡಾಳು ಬೇಕು, ಒಂದ್ 100 ಲೀಟರ್ ಹಾಲಿದೆ ಅಂದ್ರೆ ಅಷ್ಟು ಬೇಕು. ಮನೆಯಲ್ಲಿದ್ರೆ ಅಡ್ಡಿಲ್ಲ, ಮನೆಯಲ್ಲಿ ಇಲ್ಲ ಅಂದ್ರೆ ಹೊರಗಿನವ್ರು ಬೇಕೇ ಬೇಕು, ಇಬ್ರು ಮಂದಿ ಅಂತೂ ಬೇಕೇ ಬೇಕು ಫಿಕ್ಸ್. ಅಷ್ಟಿದ್ರೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ನಾಟಿ ಹಸು, ನಾಟಿ ಹಸು ಒಳ್ಳೇದು ಸರ್. ಬದ ಏನಾಗ್ತದೆ, ನಮ್ದು ಕಮರ್ಷಿಯಲ್ ಇದೆ ಸರ್, ನಮ್ಮಲ್ಲಿ ಇದೆ ಸರ್, ಗಿರ್ ಇದೆ, ಆಮೇಲೆ ಕ್ರಾಸ್ ಗಿರ್, ಇದು ನಮ್ದು ಹಳ್ಳಿಕರ ಅಂತಾರಲ್ಲ ಆ ಜಾತಿಯೊಳಗು ಇದಾವೆ ಒಂದೆರಡು. ಮತ್ತು ನಾವು ಹಾಲು ಮಾರ್ಲಿಕ್ಕೆ ಇದ್ರ ಲೆಕ್ಕದಲ್ಲಿ ನೋಡಿದ್ರೆ, ಬಿಸ್ನೆಸ್ ಲೆಕ್ಕದಲ್ಲಿ ನೋಡಿದ್ರೆ, ಒಂದು ಉದ್ಯೋಗ, ಒಂದು ದೊಡ್ಡ ಉದ್ಯೋಗ ನೋಡಿದ್ರೆ ಜರ್ಸಿ ಮತ್ತು ಹೆಚ್ಚಪ್ ಇವು ಒಳ್ಳೇದು. ನಾಟಿ ಆಕಳದಲ್ಲಿ ಅಂದ್ರೆ 6 ತಿಂಗಳಿಂದ 5 ತಿಂಗಳ ಲಾಸ್ಟ್ ಹಾಲು ಕೊಡ್ತವೆ, ಮತ್ತೆ ಗಬ್ಬಕ್ಕೆ ಹೋಗ್ಬಿಡ್ತವೆ ಹಾಲು ಕೊಡಂಗಿಲ್ಲ, ಅದು ಹಾಲು ಕಟ್ ಆಗ್ಬಿಡ್ತದೆ, ಅದು ಸ್ವಲ್ಪ ತೊಂದರೆ ಆಗ್ತದೆ ನಮ್ಗೆ. ನಮ್ಗೆ ಹೈನುಗಾರಿಕೆ ಉದ್ಯೋಗ ಲೆಕ್ಕ ನೋಡಿದ್ರೆ ಒಂದು ಜರ್ಸಿ ಭಾಳ ಒಳ್ಳೇದು. ಎಚ್ ಎಫ್ ಕಿತ್ತ ಜರ್ಸಿ, ಎಚ್ ಎಫ್ ಒಂದು ಜರ್ಸಿ ಅಂದ್ರೆ ಜರ್ಸಿ ನಮ್ಮ ಹವಾಮಾನಕ್ಕೆ ಹೊಂದ್ಕೋತದೆ ಭಾಳ ಚಲೋ, ರೋಗ ಕಡಿಮೆ. ಎಚ್ ಎಫ್ ಗೆ ಸ್ವಲ್ಪ ನಮ್ಮಲ್ಲಿ ಹೊಂದಾಣಿಕೆ ಆಗಂಗಿಲ್ಲ, ಸ್ವಲ್ಪ ಕಡಿಮೆ, ಸ್ವಲ್ಪ ಅದು ಥಂಡಿ ಭಾಳ ಬಿತ್ತಂದ್ರೆ ಇದಾಗ್ತಂದ್ರೆ ಸ್ವಲ್ಪ ಹಾಲು ಕಡಿಮೆ ಮಾಡಿಬಿಡ್ತದೆ, ಸ್ವಲ್ಪ ವೀಕ್ ಆಗಿಬಿಡ್ತದೆ. ಜರ್ಸಿ ನನ್ನ ಮಟ್ಟಿಗೆ ಭಾಳ ಒಳ್ಳೇದು. ಅದರಲ್ಲಿ ಅಂದ್ರೆ ಗಿರ್ ಆಕಳ ಭಾಳ ಒಳ್ಳೇದು, ಆದ್ರೆ ಸ್ವಲ್ಪ ಅದರಲ್ಲಿ ಕಾಲು ಓದೋದು ಇದು ಹೆಚ್ಚು, ಅದು ಸ್ವಲ್ಪ ನಮ್ಮಲ್ಲಿ ಇಷ್ಟಪಡಲ್ಲ ಯಾರು. ಸಗಣಿ ಗಂಜಲ ಅದನ್ನೆಲ್ಲಾನು ಎದೆದಕ್ಕೆ ಉಪಯೋಗಿಸ್ತೀರಿ? ಅದ್ರ ನೋಡ್ರಿ ಸರ್, ನಾವು ಬಯೋಡೈಜೆಸ್ಟರ್ ಮಾಡಿದ್ದೇವೆ, ನಾವು ಅದು ಬಯೋಡೈಜೆಸ್ಟರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಅದು ಗೊಬ್ಬರ ಹೊಲಕ್ಕೆ ಎಲ್ಲ ಗೊಬ್ಬರ ಅದು ಯೂಸ್ ಮಾಡ್ತೇವೆ ನಾವು. ಅದ್ರಲ್ಲಿ ಬರೋ ಏನು ಅದಕ್ಕೆ ನಾವು ಕೊಟ್ಟಿಗೆ ತೊಳೆದಿದ್ದಾಗಲಿ, ಗಂಜಲ ಆಗಲಿ, ಏನು ಸ್ಟೋರ್ ಇರ್ತದೆ ಅದು ಪೂರಾ ಸ್ಪ್ರೇ ಮುಖಾಂತರ ಎಲ್ಲ ಬೆಳೆಗಳು ಕೊಡ್ತೇವೆ ನಾವು. ಕಬ್ಬಾಗಲಿ, ಭತ್ತ ಆಗಲಿ, ಮತ್ತು ನಮ್ದು ತರಕಾರಿ ಆಗಲಿ, ಅದ್ರ ರಿಸಲ್ಟ್ ನಮಗೆ ನಾನು ನಮ್ದು ಜೆ ಡಿ ಅವರೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ನಮ್ದು ಕೃಷಿ ಕಾರವಾರಲಿಂದ ಶಿರಸಿಲಿಂದ ಬಂದು ಭತ್ತಕ್ಕೆ ನಾವು ಅವರು ಒಂದು 2 ಪ್ಲಾಟ್ ನನ್ನ ಸಪರೇಟ್ ಮಾಡಿದ್ದೆ ನಾನು ಬಯೋಡೆಸ್ಟ್ ನೀರಿಂದ. ಒಂದು ಪ್ಲಾಟಿಗೆ ಸ್ಪ್ರೇ ಮಾಡಿದೆ, ಒಂದು ಪ್ಲಾಟಿಗೆ ಸ್ಪ್ರೇ ಮಾಡಲಿಲ್ಲ. ಒಂದು ಪ್ಲಾಟು ಲೈಟ್ ಗ್ರೀನ್ ಇದ್ದಿದ್ದು 8 ದಿನದಲ್ಲಿ ಓವರ್ ಗ್ರೀನ್ ಆಗಿ ಒಂದೊಂದು ಇದಕ್ಕೆ ಇಲ್ಲ ಅಂದ್ರೆ ಒಂದು 30-40 ಸಸಿ ಮಡಿ ಇದು ಹುಟ್ಟಿದ್ದು. ಇನ್ನೊಂದು ಪ್ಲಾಟಿಗೆ ಭಾಳ ಅಂದ್ರೆ ಒಂದು 15-20 ಅಷ್ಟೇ ಮರಿ ಹುಡ್ದು, ಮತ್ತು ಲೈಟ್ ಗ್ರೀನ್ ಇದ್ದು ಲೈಟ್ ಗ್ರೀನ್ ಗ್ರೋತಿಂಗ್ ಇಲ್ಲ. ಗ್ರೋತಿಂಗ್ ಅಲ್ಲಿ 8-10 ಇಂಚ್ ಫರಕ್ ಹೈಟ್ ಅಲ್ಲಿ ಗ್ರೋತಿಂಗ್, ಮತ್ತು ಇದ್ರಲ್ಲಿ ಗಡ್ಡೆಯಲ್ಲಿ, ಅದು ಗಡ್ಡೆ ಏನ್ ಬೆಳೀತದಲ್ಲ ಗಡ್ಡೆಯಲ್ಲೂ ಫರಕ್ ಬಂತು ಬಾಳ. ಆದ್ರೆ ಅವ್ರು ಡೆಮೋ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗಿದ್ರು, ಅವರು ವಿಡಿಯೋ ಮಾಡ್ಕೊಂಡು ಹೋಗಿದ್ರು ಅವರು. ಅದ ಆ ಟೈಮಲ್ಲಿ ನನಗೆ ನಮ್ಗೆ ಇವರು ಸ್ವರ್ಣ ಸ್ವಂದವರ್ಲಿ ಮಠ ಸ್ವಾಮೀಜಿ ಅವರು, ಅವರು ಬಂದು ವಿಸಿಟ್ ಕೊಟ್ಟರು ನನಗೆ, ಒಂದು ಹಳೆಯದಲ್ಲಿ ಪ್ರೋಗ್ರಾಮ್ ಇಟ್ಟು ಅವರು ಸನ್ಮಾನ ಮಾಡಿದ್ರು. ಒಂದು ಅದು ಸಾವಯವ ಕೃಷಿ ನೋಡ್ಕೊಂಡು ಎಲ್ಲ ಇಲ್ಲಿ ಬಂದು ಅವರೇ ಸ್ವತಃ ಅಂದ್ರೆ ಒಂದು ಪೇಪರಲ್ಲಿ ನಂದು ವಿಜ್ಞಾಪನೆ ನೋಡ್ಕೊಂಡು ಅವ್ರ ಸ್ವಂತ ಬಂದು ಎಲ್ಲ ನೋಡ್ಕೊಂಡು ಇಲ್ಲಿಂದೆಲ್ಲ ಹೆಂಗೆ ಮಾಡ್ತಿದ್ದಾರೆ ಎಲ್ಲ ನೋಡ್ಕೊಂಡು ಅವರು ಭಾಳ ಇದು ಮಾಡಿದ್ರು ನನಗೆ. ಅಲ್ಲಿ ಹಳೆಯದಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟು ಕರೆದು ನನ್ನಿಂದ ಪ್ರಶ್ನೆಯನ್ನು ಕೇಳ್ಕೊಂಡು ಅವರೆಲ್ಲ ಇದು ಹೆಂಗೆ ಮಾಡ್ತೀವಿ ಮೇಂಟೈನ್ ಮಾಡೋದು ಎಲ್ಲ ಕೇಳ್ಕೊಂಡು ಭಾಳ ಅವರು ಖುಷಿಪಟ್ಟರು. ಅವರು ಅವರು ಒಂದು ನನಗೆ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ, 2016-17 ಕೊಟ್ಟಿದ್ದಾರೆ ಅವರು. ಅಂದ್ರೆ ನೀವು ಮಾಡ್ತಕ್ಕಂಥ ಖುಷಿಯನ್ನು ನೀವು ಅಂದ್ರೆ ಕೃಷಿಯನ್ನು ಬಹಳ ಖುಷಿಯಿಂದ ಮಾಡ್ತಾ ಇದ್ದೀರಿ. ಹೌದೌದ್ರಿ, ನಾವು ಆಕ್ಚುಲಿ ತಂದೆಯರಿಗೆ ಒಬ್ಬ ನಿಮಗ ನಮ್ದು 6 ತಂದೆ ಅಕ್ಕ ತಂಗಿರ 6 ಮಂದಿ ಎಲ್ಲರದ್ದು ಮದುವೆ ಆಗಿದೆ. ತಂಗಿ ಒಬ್ಳು ಅತ್ರೋಗ ಏನಾಗಿದೆ, ನನ್ನ ತಂದೆಯವರೆಲ್ಲ ಮಾಡೋದು ನೋಡಿ ನನಗೆ ಇಂಟ್ರೆಸ್ಟ್, ಡಿಗ್ರಿ ಬಿಕಾಮ್ ಮುಗ್ದಿದೆ, ಆದ್ರೆ ನಂಗೆ ಇಂಟ್ರೆಸ್ಟ್ ಕೃಷಿಯಲ್ಲಿತ್ತು. ಒಟ್ಟು ನೋಡು ಹೆಂಗ್ ಏನ್ ಅದರಲ್ಲಿ ಸಾಧನೆ ಸ್ವಲ್ಪ ಮಾಡುವ ಅಂತ ಹೇಳಿ ಅದಕ್ಕೆ ನಾನು ಕೃಷಿಯಲ್ಲೇನೆ ಇದು ಮಾಡ್ಕೊಂಡ್ಬಿಟ್ಟೆ. ಡಿಗ್ರಿ ಮುಗಿದೊಂದು 6 ವರ್ಷ ಆಯ್ತು, 5-6 ವರ್ಷ ಕೃಷಿಯನ್ನೇ ಮಾಡ್ತಾ ಇದ್ದೇನೆ. ಅದ್ರಲ್ಲಿ ಮಾಡಿದ ತಕ್ಕಂಗೆ ನನಗೆ ಒಂದು ಇವರು ಡಿಪಾರ್ಟ್ಮೆಂಟ್ ಅದು ಆಗಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಹೈನುಗಾರಿಕೆ ಡಿಪಾರ್ಟ್ಮೆಂಟ್, ಅವರು ನನಗೆ ಪ್ರೋತ್ಸಾಹನೂ ಭಾಳ ಕೊಟ್ಟರು. ಮತ್ತು ನನಗೆ ಒಂದು ಛಲ ಇತ್ತು ಅಂದರೆ ಏನೇನು ಮಾಡಿದ್ರು ಅದ್ರಲ್ಲಿ ನೋಡಿ ಸಾಧನೆ ಮಾಡ್ಬೇಕಂತೇಳಿ. ಅದರಲ್ಲಿ ಛಲದಿಂದ ನನಗೆ ಹೈನುಗಾರಿಕೆ ಡಿಪಾರ್ಟ್ಮೆಂಟ್ ಇದರಿಂದ ನನಗೆ 2-3 ಸ್ಥಾಯಿ ಇದರಲ್ಲಿ ಕರೆದಿದ್ರು ಅವರು. ಅವ್ರದ್ದು ಒಂದು ಪ್ರೋಗ್ರಾಮ್ ಇಟ್ಟಿದ್ರು ಅವರು, ಶ್ರೇಷ್ಠ ಆಕಳ ಒಂದು ಚಲೋ ಜಾತಿದು ಮತ್ತು ಚಲೋ ಬೆಳವಣಿಗೆ ಆಗಿದ್ದು ಅಂತ ಎಲ್ಲ ಪ್ರೋಗ್ರಾಮ್ ಎಲ್ಲ ಇಟ್ಟಿದ್ರು ಅವರು. ಅದರಲ್ಲಿ 2-3 ಸ್ಥಾನ ನಾನು ಪ್ರೈಸು ತಗೊಂಡಿದ್ದೇನೆ ಪ್ರದರ್ಶನದಲ್ಲಿ, ಹೈನುಗಾರ ಪ್ರದರ್ಶನದ ನಮ್ದು ಆಕಳ ಪ್ರದರ್ಶನದಲ್ಲಿ ಗಿರ್ ಆಕಳದಲ್ಲಿ ನಮ್ದು 1st ಪ್ರೈಸ್ ಹೊಡೆದಿತ್ತು. ಆಮೇಲೆ ಇವು ಜರ್ಸಿ ಆಕಳದಲ್ಲಿ ಒಂದು 2nd ಪ್ರೈಸ್ 2 ಸ್ಥಾನ ಹೊಡೆದು ಬಂದಿತ್ತು, ಚಲೋ ಕರು ಬೆಳವಣಿಗೆ ಮತ್ತು ಇದರಲ್ಲಿ. ಆಮೇಲೆ ಇದರಲ್ಲಿ ನಮ್ದು ತೋಟಗಾರಿಕೆಯಲ್ಲಿ ನಮ್ದು ಚಲೋ ಬೆಳೆ ಬೆಳೆದಿದ್ದು ನಮ್ದು 2-3 ಕೃಷಿ ಇದರಲ್ಲಿ ನಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಇಲ್ಲೇ ನಮ್ದು ಶಿರ್ಸಿಯಲ್ಲಿ. ಆಮೇಲೆ ನಾವು ಒಂದು ಮೀನು ಸಾಕಾಣಿಕೆನು 1 ವರ್ಷ ಮಾಡಿದ್ದೆ, ಆದ್ರೆ ನಮ್ಗೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಲಿಕ್ಕೆ ಸಿಗಲಿಲ್ಲ ಅಂತ ಸದ್ಯ ಬಂದ್ ಮಾಡಿದ್ವಿ. ಅಲ್ಲೇ ನಮ್ಗೆ ಟ್ರೈನಿಂಗ್ ಕೊಟ್ಟು ಇದನ್ನು ಕೊಟ್ಟಿದ್ದಾರೆ, ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರಲ್ಲ ನಮ್ಗೆ. ಒಟ್ಟು ಒಂದು 4-5 5-6 ಪ್ರಶಸ್ತಿ ಸಿಕ್ಕಿದೆ ನಮ್ಗೆ ಇಲ್ಲಿ ಇಷ್ಟು ವರ್ಷದಲ್ಲಿ ನಾ ಮಾಡಿದ್ದಕ್ಕೆ. ಆಮೇಲೆ ಟ್ರೈನಿಂಗ್ ಎಲ್ಲ ಹೋಗ್ತಾ ಇರ್ತೇವೆ. ಇನ್ನೊಂದು ಅಪರ್ಚುನಿಟಿ ಬಂದಿತ್ತು, ಬಟ್ ನನ್ನ ತಂದೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ ಇತ್ತು, ನಾನು ಹೋಗ್ಲಿಕ್ಕೆ ಸಿಗಲಿಲ್ಲ. ನನಗೆ ಔಟ್ ಆಫ್ ಕಂಟ್ರಿ ಹೋಗ್ಲಿಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ರು ಯಾರು, ಹೊಟ್ಟಿಕೆಚ್ಚ ಡಿಪಾರ್ಟ್ಮೆಂಟಿಂದ. ನಾನು ಅವಾಗ 15-16 ಸಾಲ ನನಗೆ ಯುವ ಪ್ರಶಿಕ್ಷಕ ಸಿಕ್ಕ ಕೂಡಲೇ ಹೊರಟಿಕೆಚ್ಚ ಡಿಪಾರ್ಟ್ಮೆಂಟಿಂದ ನನಗೆ ಮಹೇಶ್ ಸರ್ ಅಂತಿದ್ರು ಅವರು, ಹೆಡ್ ಅವರು. ಅವರು ನಮ್ಮ ತಾಲೂಕು ಲೆವೆಲ್ ಇಂದ ಒಬ್ಬರು ರೈತನಿಗೆ ಔಟ್ ಆಫ್ ಸ್ಟೇಟ್ ಎಷ್ಟು 1 ತಿಂಗಳ ಟ್ರೈನಿಂಗ್ ಇತ್ತದು. ಎಲ್ಲ ಅವ್ರದೇ ಖರ್ಚು, ಟಿಕೆಟ್ ಗಿಕೆಟ್ ಎಲ್ಲ ಅವ್ರದೇ. ನಾನು ಬರೀ 1,000 ರೂಪಾಯಿನ ತುಂಬೋದು ನಾವು ಅಷ್ಟೇ. ಆದ್ರೆ ನಮ್ಮ ತಂದೆ ಸ್ವಲ್ಪ ಕಿಡ್ನಿ ಫೇಲಿಯರ್ ಪ್ರಾಬ್ಲಮ್ ಆಗಿತ್ತು, ನಾನು ಹೋಗ್ಲಿಕ್ಕೆ ಸಿಗಲಿಲ್ಲ. ಅದೊಂದು ಅಪರ್ಚುನಿಟಿ ಮಿಸ್ ಮಾಡಿದೆ, ಇಲ್ಲಾಂದ್ರೆ ಯಾವುದೂ ಇದಕ್ಕೆ ನಾನು ಬಿಡಲಿಲ್ಲ. ಅದೊಂದು ಸಿಕ್ಕರೆ ನನಗೆ ಬಹಳ ಯಶಸ್ಸು ಆಗ್ತಿತ್ತು. ಅದೊಂದು ಅಂದ್ರೆ ಹೊರದೇಶಕ್ಕೆ ಹೋಗಿ ನನಗೆ ಮತ್ತೇನಾದ್ರೂ ಟ್ರೈನಿಂಗ್ ತಗೊಳ್ಳಿಕ್ ಸಿಕ್ತಿತ್ತು. ಮುಂದೆ ಬರ್ತಾವೆ ಇನ್ನು ಸಣ್ಣವರಿದ್ದಾರೆ ಇರ್ಲಿ ತೊಂದ್ರೆ, ಆದ್ರೆ ನನಗೆ ಈ ವಯಸ್ಸಲ್ಲಿ ಒಂದು ನನಗೊಂದು ಅಚೀವ್ಮೆಂಟ್ ಸಿಕ್ತಿತ್ತು ಅಂತೇಳಿ. ಒಳ್ಳೇದು ಜ್ಯೋತಿಬಾ ಪಾಟೀಲ್, ಇಲ್ಲಿ ತನಕ ನೀವು ನಮ್ಮ ಜೊತೆ ಇದ್ದು, ಒಟ್ಟಾರೆ ನೀವು ಯುವಕರಾಗಿ ಅತ್ಯಂತ ಪ್ರೀತಿಯಿಂದ ಕೃಷಿಯನ್ನು ಮಾಡ್ತಾ ಇರೋದು ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದ, ನಮಸ್ಕಾರ. ಸಮಗ್ರ ಕೃಷಿ ಈ ಕುರಿತು ದಾಂಡೇಲಿ ಅಂಬೇವಾಡಿಯ ಜ್ಯೋತಿಬಾ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಬೇಸಾಯ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಯಲ್ಲವ್ವ ದೇವೇಂದ್ರ ಗೌಡನಳ್ಳಿ ಅವರಿಂದ ಸಂಪ್ರದಾಯದ ಹಾಡುಗಳು. ಪೂಜೆ ಮಾಡ್ಯಾರನ ಚಂದ ನೋಡೋ, ಈ ಟಲ್ಲನ ಪೂಜೆ ಮಾಡ್ಯಾರನ ಚಂದ ಪೂಜೆ ಮಾ ಪೂಜೆ ಮಾಡ್ಯಾರನ ಚಂದ ನಾಡೋಯಿಟಲ್ಲನ ಪೂಜೆ ಮಾಡ್ಯಾರನ ಚಂದ ಮುಂದೆ ಕೇಳಿ ದ್ಯಾಮವನ ಪ್ರಾರ್ಥನೆ.